ಕರ್ನಾಟಕ ಪ್ರವಾಸೋದ್ಯಮ ಸಚಿವ ಜಿ ಕಿಶನ್ ರೆಡ್ಡಿ. ಕನ್ನಡಕ್ಕಾಗಿ ನಾವು ವಿಶೇಷ ಅಭಿಯಾನ, ನಾಡಿನೆಲ್ಲೆಡೆ ಲಕ್ಷ ಕಂಠದಲ್ಲಿ ಏಕಕಾಲಕ್ಕೆ ಮೊಳಗಿದ ಕನ್ನಡ ಗೀತಗಾಯನ. ಬರುವ ಶೈಕ್ಷಣಿಕ ವರ್ಷದಿಂದ ಪ್ರಾಥಮಿಕ ಹಂತದಲ್ಲೂ ನೂತನ ರಾಷ್ಟೀಯ ಶಿಕ್ಷಣ ನೀತಿ ಅಳವಡಿಕೆಗೆ ಸರ್ಕಾರ ಸಿದ್ದತೆ, ಸಚಿವ ಬಿಸಿ ನಾಗೇಶ್. ಚಲನಚಿತ್ರ ಪೈರಸಿ ತಡೆಗೆ ಸರ್ಕಾರ ಬದ್ದ, ಈಗಿರುವ ಕಾನೂನು ತಿದ್ದುಪಡಿಗೆ ಚಿಂತನೆ, ಗೃಹ ಸಚಿವ ಆರಗ ಜ್ಞಾನೇಂದ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕೊಡಗಿನ ಕಾಫಿ ಕುರಿತ ಕಾರ್ಯಕ್ರಮ ಕಾಫಿ ಕನ್ನಡಿ, ಇದರಲ್ಲಿ ಸೋಮವಾರಪೇಟೆ ತಾಲೂಕು ಕರ್ಕಳ್ಳಿಯ ಕೆಎಂ ಜಯಪ್ರಕಾಶ್ ಅವರೊಡನೆ ಸಂದರ್ಶನ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ, ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ಸೋಮವಾರಪೇಟೆ ತಾಲೂಕು ಕರ್ಕಳ್ಳಿಯ ಕರ್ಕಳ್ಳಿ ಎಸ್ಟೇಟಿನ ಕೆಎಂ ಜಯಪ್ರಕಾಶ್ ಅವರ ಜೊತೆಗೆ ಮಾತನಾಡುತ್ತಿದ್ದೀವಿ. 25 ಕಾಫಿ ತೋಟ ಇದೆ. ಕಾಫಿ, ಕಾಳುಮೆಣಸು ಮತ್ತು ಅಡಿಕೆ, ಸ್ವಲ್ಪ ಏಲಕ್ಕಿನ ಬೆಳ್ಕೊಳ್ತಾರೆ, ತೆಂಗಿದೆ. ಹೇಗಿದೆ ಅವರ ತೋಟ, ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಅವರ ಅನುಭವಗಳು. ಜಯಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಏನು ಓದಿರೋದು? ನಾನು ಸೆಕೆಂಡ್ PSC. ತೋಟ ನೀವು ಮಾಡಿದ್ದ, ಅಪ್ಪ ಮಾಡಿದ್ದ? ಅದು ಅಪ್ಪ ಮಾಡಿದ್ದು ಇತ್ತು, ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ. ಅಂದ್ರೆ ಅಪ್ಪ ಎಷ್ಟು ಮಾಡಿದ್ರು ಮತ್ತೆ ನೀವು ಎಷ್ಟು ಅಭಿವೃದ್ಧಿ ಪಡಿಸಿದ್ರಿ? ಅದೇ ಅವರು ನಮ್ಮ 3 ಅಣ್ಣ ತಮ್ಮರಿಗೆ ಪಾಲು ಕೊಡ್ಬೇಕಾದ್ರೆ 15 ಇತ್ತು, ಬಾಕಿದು 1 ಅಷ್ಟು ನಾನು ಜಾಸ್ತಿ ಮಾಡ್ಕೊಂಡೆ. ಓಹೋ, ವರ್ಷ ವರ್ಷಕ್ಕೂ ತೋಟನ ಹೆಚ್ಚಿಗೆ ಮಾಡ್ಕೊಂತ ಬಂದಿದ್ರಿ ಅಲ್ವಾ? ಹೌದೌದು. ಅರೇಬಿಕಾ ಮತ್ತು ರೋಬಸ್ಟಾ ಎರಡು ಇದೆಯಾ ಅಥವಾ ಬರೀ ಅರೇಬಿಕಾ ಇದೆಯಾ? ಬರೀ ಅರೇಬಿಕಾ ಮಾತ್ರ ಇದೆ. ಓಹೋ, ರೋಬಸ್ಟಾ ಬಗ್ಗೆ ತುಂಬಾ ಜನ ಗಮನ ಹರಿಸ್ತಾರೆ, ರೋಬಸ್ಟಾ ನೀವು ಯಾಕೆ ಹಾಕಿಲ್ಲ ಅಥವಾ ಅರೇಬಿಕಾವನ್ನು ಯಾಕೆ ಇಷ್ಟಪಟ್ಟು ಬೆಳೆಸ್ತದ್ರಿ? ರೋಬಸ್ಟಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇದೆ, ನಮಗೆ ನೀರಿನ ಕೊರತೆ ಸ್ವಲ್ಪ ಜಾಸ್ತಿ. ಓಹೋ, ಈಗ ಬೋರ್ವೆಲ್ ಮಾಡ್ಕೊಂಡು ಅದರಿಂದ ನಾವು ಕಾಫಿಗೆ ಮತ್ತೆ ಮನೆಗೆ ಉಪಯೋಗಿಸ್ತೀವಿ. ಓಹೋ, ಮತ್ತೆ ಕಾಳು ಮೆಣಸಿಗೆ 1 ಪೈಪ್ ಲೈನ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಯಿಸ್ತಾ ಇದೀವಿ. ಓಹೋ, ರೋಬಸ್ಟಕ್ ನೀರು ಬೇಕೇ ಬೇಕಲ್ವಾ? ಹೌದೌದು. ಕೆಲವೊಂದ್ ಕಡೆಗೆ ನೀರು ಉಣಿಸಿ ಬೆಳೆಯಲಿದ್ರು ಏನೋ ಬಂದಷ್ಟು ಬರ್ಲಿ ಅಂತ ಅನ್ಕೊಂಡು ಇಳುವರಿ ತಗೊಳ್ತಾರೆ. ಹೌದೌದು, ನಮ್ಮಲ್ಲಿ ದೂರ ದೂರಕ್ಕೆ ಗಿಡ ಇದೆ, ಮಳೆ ಬಂದಾಗ ಹೂ ಬಂದಾಗ ಸ್ವಲ್ಪ ಕಾಫಿ ಸಿಗ್ತದೆ. ಹಾಗೆ ಸೋಮಾರ್ಪೇಟೆ ಹತ್ರ ಸುತ್ತಮುತ್ತಲ ಅರೇಬಿಕನೇ ಸೂಕ್ತವಾದ ಬೆಳೆ ಅಂತ ಹೇಳ್ತೀರಾ? ಈ ಕಡೆ ಎಲ್ಲ ಅರೇಬಿಕನೇ ಜಾಸ್ತಿ ಇರೋದು. ಕೆಲವು ಕಡೆ ಮಾತ್ರ ಬೋರ್ವೆಲ್ ತೆಗೆದು ನೀರ್ ಸಿಗಂತವ್ರು ಸ್ವಲ್ಪ ರೋಬಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಯಾವ್ದು ಅರೇಬಿಕದಲ್ಲಿ ನೀವು ಹಾಕಿರೋದು? ನಂಬರ್ 6 ಇದೆ. ಮೊದಲೆಲ್ಲ 795 ಇತ್ತು, ಈಗೆಲ್ಲ ಹೋಯ್ತು ಗಿಡಗಳೆಲ್ಲ, ಈಗ ನಂಬರ್ 6 ಅದನ್ನೇ ಮಾಡ್ಕೊಂಡು ಬರ್ತಾ ಇದೀವಿ. ಚಂದ್ರಗಿರಿ ಇತ್ತೀಚೆಗೆ ಬಹಳ ಜನಪ್ರಿಯ ಆಯ್ತು, ಅದನ್ನ ಹಾಕಕ್ಕೆ ಹೋಗಿಲ್ವಾ? ಇಲ್ಲ, ಅದು ಸ್ವಲ್ಪ ಹಾಕಿದೀವಿ, ಮನೆ ಪಕ್ಕ ಸ್ವಲ್ಪ ಹಾಕಿದೀವಿ, ಮತ್ತೆ ಅಡಕೆ ತೋಟದಲ್ಲಿ ಚಂದ್ರಗಿರಿನೂ ಇದೆ, ಸ್ವಲ್ಪ ನಂಬರ್ 6 ಅದು ಮಿಕ್ಸ್ ಮಾಡಿ ಹಾಕಿದೀವಿ. ನಂಬರ್ 6 ಗೂ ಚಂದ್ರಗಿರಿಗೂ ಹೇಮಾವತಿಗೂ ಏನ್ ವ್ಯತ್ಯಾಸ ನೋಡಿದಿರಿ? ಬಯಲು ಜಾಸ್ತಿ ಇದ್ರೆ ಇಳುವರಿ ಚೆನ್ನಾಗಿ ಬರ್ತದೆ, ಹೇಮಾವತಿ ಮತ್ತೆ ಇದಕ್ಕೆಲ್ಲ ಬೋರರ್ ಸ್ವಲ್ಪ ಕಡಿಮೆ ಇದೆ. ಚಂದ್ರಗಿರಿ ಮತ್ತು ಹೇಮಾವತಿಗೆ ಬೋರರ್ ಕಡಿಮೆನಾ? ಹೌದೌದು. ನಂಬರ್ 6 ಗೆ ಹೇಗಿದೆ ಬೋರರ್? ನಂಬರ್ 6 ಗೆ ಸ್ವಲ್ಪ ಜಾಸ್ತಿ. ಓಹೋ, ಇದು ಸ್ವಲ್ಪ ನೆರಳು ಜಾಸ್ತಿ ಇದ್ರೆ ಅಷ್ಟು ಜಾಸ್ತಿ ಇರೋದಿಲ್ಲ. ಈಗ ನೆರಳು ಜಾಸ್ತಿ ಇಟ್ಕೊಂಡ್ರೆ ಇಳುವರಿ ಕಡಿಮೆ ಆಗ್ತದೆ. ಇಳುವರಿ ಬೇಕು ಅಂತ ನಾವು ಸ್ವಲ್ಪ ಮರಗಳನ್ನೆಲ್ಲ ಬಿಡಿಸಿ ತುಂಬಾ ಬಯಲು ಮಾಡಿದ್ರೆ ಬೋರರ್ ಜಾಸ್ತಿ ಆಗ್ತದೆ. ಹೌದು, ನಿಜ. ಮತ್ತೆ ಚಂದ್ರಗಿರಿಯನ್ನ ಯಾಕೆ ಹೆಚ್ಚಿಗೆ ಹಾಕ್ಲಿಕ್ಕೆ ಹೋಗಿಲ್ಲ ನೀವು? ಚಂದ್ರಗಿರಿಯಲ್ಲಿ ಒಳ್ಳೆ ಇಳುವರಿ ಸಿಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಇಳುವರಿ ಬರ್ತಾ ಇದೆ ಅದು. 5 ಎಕರೆ ಅಷ್ಟು ಚಂದ್ರಗಿರಿ ಮಾಡಿದ್ದೀನಿ ನಾನು. ಓಹೋ, ಇಳುವರಿ ದೃಷ್ಟಿಯಲ್ಲಿ ನಂಬರ್ 6 ಚಂದ್ರಗಿರಿಗೂ ವ್ಯತ್ಯಾಸ ಇದೆಯಾ? ಅಂದ್ರೆ ನಂಬರ್ 6 6.5 ಅಡಿಗೆ ಹಾಕ್ತೀವಿ, ಇದು 5 ಅಡಿಗೆ ಹಾಕಬಹುದು. ಹೌದು, ಈಗ 5 ಅಡಿನೂ ಸಾಲದಿಲ್ಲ ಚಂದ್ರಗಿರಿಗೆಲ್ಲ, 5.5 ಅಡಿ ಅಂತರ ಬೇಕಾಗ್ತದೆ ಗಿಡದಿಂದ ಗಿಡಕ್ಕೆ. ಕೆಲವೊಬ್ರು 4 ಅಡಿ 5 ಅಡಿ ಇಟ್ಟರು ತೊಂದ್ರಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದು ನಾವು ಹಾಕಿದೀವಿ 5 ಅಡಿ ಹಾಕಿದ್ದು, ಸ್ವಲ್ಪ ಗಿಡ ಬೆಳೆದ ಮೇಲೆ ಮಧ್ಯೆ ಮಧ್ಯೆ ತಿರುಗಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಗ್ಯಾಪೇ ಸಿಗೋದಿಲ್ಲ, ಒಂದು ಗಿಡದಿಂದ ಒಂದು ಗಿಡ ರೆಕ್ಕೆ ಬಂದು ಸೇರ್ತದೆ ಅದಕ್ಕೆಲ್ಲ. ಅದಕ್ಕೆ ನಾವು ಹೊಸದಾಗಿ 1 ಎಕರೆ ಮಾಡಿದ್ದೆ, ಅದು 5.5 ಅಡಿಗೆ ಹಾಕಿದ್ವಿ, ಅದು 4ನೇ ವರ್ಷ ಗಿಡ ಎಲ್ಲ ಈಗ ಒಂದು ಮಟ್ಟಕ್ಕೆ ಬರ್ತಾ ಇದೆ. ಅರೇಬಿಕ ಸಾಮಾನ್ಯವಾಗಿ 2-3ನೇ ವರ್ಷದಲ್ಲೇ ಶುರು ಮಾಡ್ಕೊಂಡ್ಬಿಡುತ್ತೆ ಇಳುವರಿನ. ಇಳುವರಿ ಬರ್ತದೆ ನಾವಂದ್ರೆ 3ನೇ ವರ್ಷ ಮೇಲೆ ಫಸಲು ಬಿಡ್ತೀವಿ. ಹೌದು, 2 ವರ್ಷ ನಾವು ಫಸಲು ತೆಗೆದ್ರೆ ಗಿಡ ಸ್ವಲ್ಪ ಹೆಲ್ದಿ ಆಗಿ ಬರ್ತದೆ. ಕೆಲವರು ಬೇಗ 1.5-2 ವರ್ಷಕ್ಕೆ ಫಸಲು ತೆಗಿತಾರೆ, ಅದು ಗಿಡ ಸ್ವಲ್ಪ ವೀಕ್ ಆಗ್ತದೆ. ಹಾಗೆ ರೋಬಸ್ಟ್ ಆದ್ರೆ 5-6 ವರ್ಷ ಬೇಕು ಅಲ್ವಾ? ಹೌದೌದು. ಈಗ ಇಲ್ಲಿ ನಮ್ಮ ಕಸಿನ್ ಒಬ್ರು ಮಾಡಿದ್ದಾರೆ, 2ನೇ ವರ್ಷಕ್ಕೆ ಅವರು ರೋಬಸ್ಟ್ ಫಸಲು ತಗೊಂಡಿದ್ದಾರೆ. ಓಹೋ, ಅಂದ್ರೆ ಅವರು ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಕಳೆದ ವರ್ಷ ಎಲ್ಲ ತುಂಬಾ ಬಂಪರ್ ಕಾಫಿ ಆಗಿತ್ತು, ಈಗ ಗಿಡ ಸ್ವಲ್ಪ ಲಾಚರ್ ಆಗ್ತದೆ. ಗೊಬ್ಬರ ಜಾಸ್ತಿ ಕೊಟ್ಟು ಡ್ರಿಪ್ ಮಾಡೋದ್ರಿಂದ ಗಿಡ ಸ್ವಲ್ಪ ಹೆಲ್ದಿ ಆಗಿ ಬರ್ತದೆ. ಎಳೆ ಗಿಡಗಳಿರುವಾಗ ಫಸಲು ತಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಕೊಂಡು ಬಹಳ ಜನ ಹೇಳ್ತಾರೆ. ಹೌದೌದು, ಗಿಡ ಸ್ವಲ್ಪ ಹೆಲ್ದಿ ಆಗಿದ್ರೇನೆ ಫಸಲು ತಗೊಂಡ್ರೆ ಒಳ್ಳೇದಂತದ್ದು. ಹೌದು, ನಿಮ್ಮಲ್ಲೆಲ್ಲ ಇಳುವರಿ ಹೇಗಿದೆ ಅರೇಬಿಕ? ಇಳುವರಿ ತೊಂದ್ರೆ ಇಲ್ಲ, ಅದು ಮಳೆ ಮೇಲೆ ಹೋಗ್ತದೆ. ಮೊದ್ಲೆಲ್ಲ ಕಾಲಕ್ಕೆ ಸರಿಯಾದ ಮಳೆ ಆಗ್ತಾ ಇರ್ತಿತ್ತು, ಈಗ 1-2 ವರ್ಷದಿಂದ ಒಳ್ಳೆ ಮಳೆ ಸಿಗ್ತಾ ಇಲ್ಲ. ಹೂವಿನ ಟೈಮಲ್ಲಿ 2-3 ಸಲ ಹೂ ಆಗ್ತದೆ, ಅದರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ. ಹಾಗೆ ಹಾಗೆ. ಹೌದು, ಎಕರೆಗೆ ಎಷ್ಟು ನೀವು ಇಳುವರಿ ತಗೊಳ್ತೀರಿ? ಉಂಡೆ ಕಾಫಿ ಆಗ್ಲಿ ಅಥವಾ ಬೇಳೆ ಕಾಫಿ? ಅಂದ್ರೆ 500-800 ಕೆಜಿ ವರೆಗೆ ಕೊಯ್ದಿದೀವಿ ಪಾರ್ಚ್ಮೆಂಟ್. ಅದೇ ಈಗ ಮಧ್ಯದಲ್ಲಿ ಸ್ವಲ್ಪ ಬೋರರ್ ಜಾಸ್ತಿ ಆದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಯ್ತು. ಈಗ ಬೋರರ್ ಸ್ವಲ್ಪ ಕಡಿಮೆ ಆಗಿದೆ, ಕಂಟ್ರೋಲ್ ಮಾಡಿ ನೆರಳು ಇಟ್ಕೊಂಡಿದ್ವಿ. ತುಂಬಾ ಬಯಲು ಮಾಡಿದ್ರು ಬೋರರ್ ಜಾಸ್ತಿ. ಹೌದು ಹೌದು, ನೆರಳಿನ ನಿಯಂತ್ರಣ ಅಲ್ಲದಲ್ಲೇ ಮತ್ತಿನೇನು ಔಷಧಿಗಳು ಅಥವಾ ಬೇರೆ ಕ್ರಮಗಳನ್ನು ನಡೆಸಲಿ ನಾವು ಕಾಂಡಕ್ಕೆ ತಿಕ್ಕಿಸ್ತೀವಿ, ಅದನ್ನ ಬಟ್ಟೆಯಲ್ಲಿ ತಿಕ್ತಾರೆ. ಅದೇ ಕೆಲವರು ಲ್ಯಾನ್ಸ್ ನಲ್ಲಿ ಕಾಂಡಕ್ಕೆ ಸ್ಪ್ರೇ ಮಾಡ್ತಾರೆ, ಅದಷ್ಟು ಪ್ರಯೋಜನ ಆಗೋದಿಲ್ಲ ನನ್ನ ಅನುಭವ. ಹೌದಾ? ಅದು ಕೈಯಲ್ಲಿ ತಿಕ್ಕದಾದ್ರೆ ಪೂರ್ತಿ ಅದ ಮೇಲೆ ಸಿಪ್ಪೆ ಗಿಪ್ಪೆ ಇದ್ದು ಮತ್ತೆ ಹುಳಗಳು ಮೊಟ್ಟೆ ಇಟ್ಟಿರ್ತದಲ್ಲ, ಅಂತವೆಲ್ಲ ಬಿದ್ದು ಹೋಗ್ತದೆ. ಸ್ಪ್ರೇ ಆದ್ರೆ ಅದು ತುಂಬಾ ಫಾಸ್ಟ್ ಅಲ್ಲಿ ಔಷಧಿ ಬರೋದ್ರಿಂದ ಅದು ಸರಿ ಆಗೋದಿಲ್ಲ ಗಿಡಕ್ಕೆ. ಎಲ್ಲಿ ಮೊಟ್ಟೆ ಇರ್ತಾವ ಅನ್ನೋದು ಗೊತ್ತಾಗಲ್ಲ, ಆ ಮೊಟ್ಟೆಗೆ ತಗುಲ್ತಾವ ಅನ್ನೋದು ಗೊತ್ತಾಗುದಿಲ್ಲ. ಹೌದೌದು ಹೌದು. ಈಗ ನೀವು ಬಟ್ಟೆಯಲ್ಲಿ ಉಜ್ಜಿಸ್ತಿರಲ್ಲ, ಅದಕ್ಕೇನಾದ್ರೂ ಔಷಧಿಯನ್ನ ಹಾಕಿಸಿ ಉಜ್ಜಿಸ್ತೀರಾ ಅಥವಾ ಹಾಗೆ? ಅದಕ್ಕೆ ಕ್ಲೋರೋ ಆಗ್ತಂದ್ರೆ ನಾವು ಲಿಂಡನ್ ಅಂತ ಹೇಳ್ತೀವಿ, ಅದನ್ನ ವರ್ಷದಲ್ಲಿ 2 ಸಲ ತಿಕ್ಕಿಸ್ತೇವೆ. ಓಹೋ, ಸರಿನೇ. ಬರೀ ಬಟ್ಟೆಯಲ್ಲಿ ಸಾಕಾಗುತ್ತಾ ಅಥವಾ ಇನ್ನು ಸ್ವಲ್ಪ ಹೊರಟಾಗಿರೋದು ಬೇಕಾಗುತ್ತಾ? ಹೊರಟಾಗಿದ್ರೆ ಒಳ್ಳೇದು, ಗೋಣಿ ತಾಟಲ್ಲಿ ಉಜ್ಜಿದ್ರು ಒಳ್ಳೇದೇನೆ, ಅದು ಸ್ವಲ್ಪ ರಫ್ ಇರ್ತದೆ ಗೋಣಿ ತಾಟಲ್ಲಿ. ನಿಜ ನಿಜ. ಮತ್ತೆ ನೀರಿನ ಪೂರೈಕೆಯು ಸಹ ಕಾಂಡ ಕೊರೆಯೋ ಕೀಟದ ಹತೋಟಿಗೆ ನೆರವಾಗುತ್ತೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ನೀರಿನ ಸೌಲಭ್ಯ ಅಷ್ಟೊಂದಿಲ್ಲ ಅಂತ ಹೇಳ್ತದಿರ ಅಲ್ವಾ? ಹೌದೌದು. ಗಿಡನ ಹಾಗೆ ಮೇಂಟೈನ್ ಮಾಡಿದ್ರೆ ಗಿಡ ತುಂಬಾ ಬುಷ್ ಆಗಿ ಬಂದ್ರೆ ಅಷ್ಟು ಬೋರರ್ ಬರೋದಿಲ್ಲ. ಹೌದು ನಿಜ. ಗಿಡ ಸ್ವಲ್ಪ ವೀಕ್ ಇದ್ರೆ, ಗಿಡ ರೆಕ್ಕೆ ಕಡಿಮೆ ಇದ್ರೆ ಬೋರರ್ ಜಾಸ್ತಿ ಬರ್ತದೆ. ಅಂದ್ರೆ ಪದೇ ತರ ಇದ್ರೆ ಕೀಟ ಕಾಂಡಕ್ಕೆ ಬಂದು ಮೊಟ್ಟೆ ಇಡ್ಲಿಕ್ಕೆ ಅವಕಾಶ ಆಗುತ್ತೆ. ಬಿಸಿಲು ಬೀಳದಾದ್ರೆ ಅದು ಮೊಟ್ಟೆ ಇಟ್ಟು ಮರಿ ಮಾಡೋದಿಲ್ಲ. ಹಾ ನೋಡಿ, ಅದೊಂದು ಕೆಲವರು ಹೇಳೋ ಪ್ರಕಾರ ಬೆಳಿಗ್ಗೆ 10-11 ಗಂಟೆ ಬಿಸಿಲು ಮತ್ತೆ 3 ಗಂಟೆ ಬಿಸಿಲಲ್ಲಿ ಇದು ಮೊಟ್ಟೆ ಮರಿ ಮಾಡೋದು ಅಂತೇಳಿ. ಆ ಟೈಮ್ ಬಿಸಿಲು ಬೀಳದಾಗ ನಾವು ನೆರಳನ್ನು ಇಟ್ಕೊಳ್ಬೇಕಾಗ್ತದೆ. ತೋಟದಲ್ಲಿ ಎಂತೆಂತ ನೆರಳಿನ ಮರಗಳಿದಾವೆ? ನಮ್ಮಲ್ಲಿ ಕಾಡ್ ಮರ ಇದೆ, ಸಿಲ್ವರ್ ಹಾಕಿದೀವಿ ತುಂಬಾ, ಮತ್ತೆ ಹಲಸಿನ ಮರ, ನಂದಿ, ನೇರಳು ಅಂತ ಮರಗಳೆಲ್ಲ ಇದೆ. ಅಂಟೋಳನು ಇದೆಯಾ? ಅಂಟೋಳ ಇದೆ, ಒಂದೊಂದ್ಸಲ ಸ್ವಲ್ಪ ಬೆಲೆ ಬರ್ತದೆ ಅಂಟೋಳಕ್ಕೆ. ಒಂದೊಂದ್ ಟೈಮಲ್ಲಿ ಬೆಲೆ ಏನಿರ್ಲಿಲ್ಲ, ಈಗ ಸುಮಾರು ಜನದೆಲ್ಲ ಕಡ್ದಾಕಿದ್ದಾರೆ. ಅಂಟೋಳ ಇದ್ರೆ ಹುಷಾಗಿರ್ತದೆ ಅದು, ಮತ್ತೆ ಗಟ್ಟಿ ಗಿಡ. ಹೌದೌದು, ಅದಕ್ಕೂ ಕಾಳು ಮೆಣಸನ್ನ ಹಬ್ಸಿರೋರು ಇದಾರೆ. ಅದಕ್ಕೂ ಹಾಕಿದ್ವಿ, ಎಲ್ಲ ಮರಕ್ಕೂ ಹಾಕ್ತೇವೆ. ಯಾವ ಮರನು ಬಾಕಿ ಮಾಡೋದಿದೆ. ಮೆಣಸು ನೆಡ್ಲಿಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಸಿಕ್ಕಿದಲ್ಲಿ ಕಾಫಿ ಗಿಡ ತುಂಬಾ ಕವರ್ ಆದ್ರೆ ಅದರೊಳಗೆ ಮೆಣಸು ಬರೋದು ಕಷ್ಟನೆ. ಹೌದು ಹೌದು, ಅದು ಮೇಲೆ ಬರೋದಿಲ್ಲ, ಅದು ಅಡಿಲೆ ಹಾಗೆ ಇರ್ತದೆ ಚಿಕ್ಕದು. ಹೌದು, ಸಿಲ್ವರ್ ಮರಗಳು ಒಂದೊಂದ್ ಎಕರೆಗೆ ಇಷ್ಟಿರ್ಬೇಕಂತ ಅನ್ಕೊಂಡು ಹಾಕೊಂಡು ಹೋಗಿದ್ರಾ ಅಥವಾ ಒಂದ್ ಅಂದಾಜಲ್ಲಿ? ಅದು ಆಗ ಸಿಲ್ವರ್ಗೆ ಸ್ವಲ್ಪ ರೇಟ್ ಇತ್ತು ಅಂತಲ್ಲ, ಕ್ರೇಜ್ ಎಲ್ಲ, ಹಾಗಾಗಿ ಎಲ್ಲಿ ಜಾಗ ಸಿಕ್ತು ಬಯಲಲ್ಲೆಲ್ಲ ಹಾಕಿದೀವಿ. ಸಿಲ್ವರ್ ಈಗ ಎಲ್ಲರೂ ತೆಗಿತಾ ಇದಾರೆ. ಮರ ಇದ್ರೆ ತೋಟಕ್ಕೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ, ಎಲೆ ಬಿದ್ದು ಬಿಟ್ಟು ಈ ಟೈಮಲ್ಲಿ ಎಲ್ಲ ಗಿಡದ ಮೇಲೆ ಇದ್ರೆ ಕೊಳೆ ರೋಗ ಬರೋದು ಅಂತೇಳಿ. ಮತ್ ಬೆಲೆನೂ ಇಲ್ಲ. ಬೆಲೆನೂ ಇಲ್ಲ, ಈಗ ಬೆಲೆ ಇದೆ ಅಂತ ಸ್ವಲ್ಪ ವ್ಯಾಪಾರಸ್ಥರು ಓಡಾಡ್ತಾ ಇದ್ದಾರೆ. ಅದೇ ಒಂದ್ ಟೈಮ್ನಲ್ಲಿ ಬೆಲೆ ಬರ್ತದೆ, ಒಂದ್ ಟೈಮ್ನಲ್ಲಿ ಇರೋದಿಲ್ಲ. ಸರಿನೆ. ಕಾಳು ಮೆಣಸಿ ಮಾತ್ರ ಬಹಳ ಹೊಂದ್ಕೊಳ್ಳುತ್ತೆ, ಮತ್ತೆ ಕಾಂಡ ಚೆನ್ನಾಗಿ ಬಳ್ಳಿನ ಹಿಡ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ? ಹೌದೌದು, ಗ್ರಿಪ್ ಜಾಸ್ತಿ ಇದೆ ಸಿಲ್ವರ್ ಅಲ್ಲಿ. ಕಾಳು ಮೆಣಸು ನಿಮ್ಮಲ್ಲಿ ಎಷ್ಟು ಬಳ್ಳಿಗಳಿದ್ವು 25 ಎಕರೆಯಲ್ಲಿ? ನಮ್ಮಲ್ಲಿ ಚಿಕ್ಕದು ದೊಡ್ಡದು ಅಂತೇಳಿ ಒಂದು 3-4 ಸಾವಿರ ಬಳ್ಳಿ ಇದೆ. ಎಂತೆಂತ ಮರಗಳಿಗೆ ಹಾಕಿದ್ರಿ, ಎಂತ ಮರ ಸೂಕ್ತ ಅಂತ ಹೇಳ್ತೀರಿ? ತೋಟದಲ್ಲಿ ಎಲ್ಲಾ ಮರಕ್ಕೂ ಹಾಕಿದ್ವಿ, ಪಾಲವಣ, ಸಿಲ್ವರ್. ತೋಟಕ್ಕೆ 3-4 ವರ್ಷಕ್ಕೊಂದ್ಸಲಿ ಸುಣ್ಣ ಹಾಕ್ತಿವಿ. ಸುಣ್ಣ ಹಾಕೋದು ಯಾರಾದ್ರೂ ಸಲಹೆ ಕೊಡೋದ್ರ ಮೇಲೆ ಹಾಕ್ತೀರಾ ಅಥವಾ ನಿಮ್ಮ ಅನುಭವದ ಅಂದಾಜಿನ ಮೇಲೆ ಹಾಕ್ತೀರಾ? ಒಂದ್ಸರಿ ನಾವು ಮಣ್ಣು ಪರೀಕ್ಷೆ ಮಾಡಿ ಹಾಕ್ತಿವಿ. ಕಾಫಿ ಬೋಂಡರು 2 ತಿಂಗಳಿಂದ ಬಂದಾಗ ಹೇಳಿದ್ರು ಮಣ್ಣು ಪರೀಕ್ಷೆ ಮಾಡಬೇಕು ಅಂತೇಳಿ ಹೇಳಿದ್ರೆ, ನೀವೆಲ್ಲ ಸೇರಿದ್ರೆ ಒಂದು ಮಣ್ಣು ಪರೀಕ್ಷೆ ಮಾಡೋಣ ಅಂತ ತಕೊಂಡು ಗ್ರಾಮಸ್ಥರದೆಲ್ಲ ಇದ್ರೆ ಸರಿ ಒಟ್ಟಿಗೆ ಮಾಡಬಹುದು ಅಂತೇಳಿ. ಈ ಸರಿ ಮಣ್ಣು ಪರೀಕ್ಷೆ ಮಾಡಿ ನೆಕ್ಸ್ಟ್ ಅದು ಏನು ರಿಸಲ್ಟ್ ಬರ್ತದೆ ಆ ರೀತಿ ನಾವು ಸುಣ್ಣ ಹಾಕ್ಲಿಕ್ಕೆ ಏರ್ಪಾಡು ಮಾಡಬೇಕು. ಬೆಳೆ ಮಾಡ್ಲಿಕ್ಕೆ ಪಲ್ಪರ್ ಇಟ್ಕೊಂಡಿದ್ದೀರಾ? ಪಲ್ಪರ್ ಇದೆ. ಬಹಳ ವರ್ಷಗಳಿಂದ ಪಲ್ಪ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಬಹಳ ವರ್ಷದಿಂದ, ನಮ್ಮ ತಂದೆ ಕಾಲದಿಂದನೇ 60ನೇ ಇಸವಿಯಿಂದನೇ ಪಲ್ಪರ್ ಮಾಡ್ತಾ ಇದ್ವಿ. ಓಹೋ, ಎಷ್ಟೋ ಜನ ರೋಬಸ್ಟಾದಲ್ಲಿ ಬೇಳೆನೆ ಮಾಡೋದಿಲ್ಲ, ಹಾಗೆ ಒಣಗಿಸಿ ಕೊಟ್ಬಿಡ್ತಾರೆ. ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ನೀವು ಯಾಕೆ ಬಹಳ ವರ್ಷಗಳಿಂದ ಬೇಳೆ ಮಾಡಿ ಮಾರಾಟ ಮಾಡ್ತೀರಿ, ಏನು ಅನುಕೂಲ ಕಂಡಿದಿರಿ, ಏನು ನಿಮ್ಮ ಅಭಿಪ್ರಾಯ ಅನಿಸಿಕೆ? ಬೇಳೆ ಮಾಡೋದ್ರಿಂದ ನಮಗೆ ಒಣಸ್ಲಿಕ್ಕೆ ಜಾಗ ಸ್ವಲ್ಪ ಕಡಿಮೆ ಸಾಕಾಗ್ತದೆ, ಮತ್ತೆ ಬೆಲೆನು ಜಾಸ್ತಿ ಬರ್ತದೆ. ಚರಿ ಮಾಡಿ ಒಣಸೋದಾದ್ರೆ ಅದಕ್ಕೆ ತುಂಬಾ ಜಾಗ ಬೇಕಾಗ್ತದೆ, ಅಂದ್ರೆ ಅದು ಒಣಗೋದು ಸುಮಾರು ತಡ ಆಗ್ತದೆ. ಇದು ಹೌದು, ಒಳ್ಳೆ ಬಿಸಿಲಿದ್ರೆ 5 ದಿನದಲ್ಲಿ ಬೇಳೆ ಒಣಗಿದ್ರೆ 15 ದಿನ ಬೇಕಾಗ್ತದೆ ಅದು ಒಣಗಲಿಕ್ಕೆ. ತಾಜಾ ಹಣ್ಣು 12-15 ದಿನ ತೆಗೆದುಕೊಳ್ಳುತ್ತೆ, ಆಮೇಲೆ ಸರಿಯಾಗಿ ಬಿಸಿಲಿಲ್ಲ ಅಂದ್ರೆ ಇನ್ನೂ ಹೆಚ್ಚು ಸಮಯ ಬೇಕಾಗುತ್ತೆ. ಹೌದೌದು, ಆದ್ರೆ ಬೇಳೆದ ಹಾಗಲ್ಲ. ಹೌದೌದು, ಬೆಳೆ 5 ಬಿಸಿಲಿದ 6 ಬಿಸಿಲಿಗೆ ಒಣಗೋಗ್ತದೆ ಅದು. ಸಾಮಾನ್ಯವಾಗಿ ಆ ವರ್ಷನೇ ಮಾರಾಟ ಮಾಡಿಬಿಡ್ತೀರಾ, ದಾಸ್ತಾನ್ ಮಾಡಿಡ್ತೀರಾ? ಇಲ್ಲ, ಆಗ ಕಾಫಿ ಬಂದಷ್ಟೇ ನಾವು ಮಾರ್ಬಿಡ್ತೀವಿ, ಇಟ್ಕೊಳ್ಳೋದಿಲ್ಲ. ಓಹೋ, ಈ ವರ್ಷ ಅರೇಬಿಕಾಗೆ ಒಳ್ಳೆ ಬೆಲೆ ಬಂತು ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಬೆಲೆ ಬಂದಿದೆ, ನಾವು ಕಾಫಿ ಕುಯ್ದ ಸಮಯದಲ್ಲಿ ಕೊಟ್ಟಾಗ ಅಂತ ದೊಡ್ಡ ಬೆಲೆ ಇರಲಿಲ್ಲ. ಅದೇ ಕೆಲವರು ಮಾತ್ರ ಅದನ್ನ 2-3 ತಿಂಗಳು ಕನ್ಸಾಮೆಂಟ್ ಅಲ್ಲಿ ಇಟ್ಟುಬಿಟ್ಟು ರೇಟ್ ಕಾಯ್ತಾ ಇರ್ತದೆ. ನಾವು ಬಂದ ಕಾಫಿ ರೆಡಿ ಆದ ತಕ್ಷಣ ಕೊಟ್ಟು ಬಿಡ್ತೇವೆ. ಉಂಡೆ ಕಾಫಿಯನ್ನ ಎಷ್ಟು ದಿನ ಇಡಬಹುದು, ಎಷ್ಟು ವರ್ಷ ಇಡಬಹುದು ಕೆಡದಂಗೆ? ಬೇಳೆಯನ್ನ ಎಷ್ಟು ವರ್ಷ ಇಟ್ಕೋಬಹುದು? ಬೇಳೆ ನಾವು ಮನೆಗೆ ಕುಡಿಲಿಕ್ಕೆ ಅಂತ ಇಟ್ಕೊಳ್ತೀವಲ್ಲ, 2 ವರ್ಷದವರೆಗೆ ನಾವು ಇಟ್ಕೊಂಡು ಕಾಫಿ ಕುಡಿಲಿಕ್ಕೆ ಉಪಯೋಗಿಸ್ತೀವಿ ಅದು. ಉಂಡೆ ಕಾಫಿ ಆದ್ರೆ 2-3 ವರ್ಷದವರೆಗೆ ನಾವು ಇಟ್ಕೊಳ್ತೀವಿ. ಶೀತ ತಗಿಲ್ದಿಲ್ದಂಗೆ 3-4 ವರ್ಷ ಇಟ್ಕೋಬಹುದಲ್ವಾ? ಇಡಬಹುದು, ಶೀತ ಇಲ್ಲದ ಜಾಗದಲ್ಲಿ ಇಟ್ಕೊಂಡ್ರೆ. ಆಮೇಲೆ ಮನೆಯಲ್ಲಿ ಮೇಲೆ ರೂಮ್ ಇದೆ ಮಾಡಿ ಅಲ್ಲೇ ಇಟ್ಕೊಳ್ತೀವಿ ನಾವು ಮನೆಗೆ ಉಪಯೋಗಿಸೋ ಕಾಫಿನ. ಅದರಿಂದ ಅಲ್ಲಿ ಅಷ್ಟು ಶೀತ ಬರೋದಿಲ್ಲ, ಅಲ್ಲಿ ಸಾಧ್ಯತೆ ಇಲ್ಲ. ಈ ಹಿಂದೆ ಏನಾದ್ರೂ 4-5 ವರ್ಷಗಳ ಕಾಲ ಬೇಳೆನೋ ಅಥವಾ ಉಂಡೆ ಕಾಫಿಯನ್ನು ಇಟ್ಟು ಮಾರಾಟ ಮಾಡಿದ್ದ ನೆನಪಿದ್ಯಾ? ಇಲ್ಲ, 10 ವರ್ಷ ನಾವು ಇಟ್ಟಿಲ್ಲ. 1 ವರ್ಷ ಮನೆಗೆ ಇಟ್ಟಿದ್ದು ಕಾಫಿ ಜಾಸ್ತಿ ಇದ್ದಾಗ ಅದನ್ನ ಮಾರಿದ್ವಿ, ಮತ್ತಿನ್ನು ಮನೆಯಲ್ಲಿ ಸ್ಟಾಕ್ ಇಟ್ಬಿಟ್ಟು ಯಾವಾಗ ಮಾರ್ಲಿಲ್ಲ. ಒಳ್ಳೆ ಬೆಲೆ ಯಾವ ವರ್ಷದಲ್ಲಿ ಸಿಕ್ಕಿದೆ ನಿಮಗೆ ಕಾಫಿಗೆ? ಕಾಫಿಗೆ ನಮಗೆ ಒಂದು 5-6 ವರ್ಷದಲ್ಲಿ 10.5 ಸಾವಿರ ಬಂದಿದ್ದು ರೇಟ್. ಅದಾದ್ಮೇಲೆ ಮತ್ತೆ ಎಲ್ಲ ಕಡಿಮೆ ಆಗಿ 7-8 ಸಾವಿರ ರೂಪಾಯಿ ಬಂದಿದ್ದು. ಈ ವರ್ಷ ಮಾತ್ರ ಸ್ವಲ್ಪ ಬೆಲೆ ಬಂದಿದೆ ಜಾಸ್ತಿ. ಹಾಲಿ ಏನು ಬೆಲೆ ಇದೆ ಉಂಡೆ ಕಾಫಿಗೆ, ಬೇಳೆ ಕಾಫಿಗೆ, ಅರೇಬಿಕಾ? ಬೇಳೆ ಕಾಫಿಗೆ 13,500 ಇದೆ, ಉಂಡೆ ಕಾಫಿಗೆ 6,500 ಇದೆ. ಈಗ ಈ ತರ ಇದ್ದಾಗ ಬೇಳೆ ಕಾಫಿನೇ ಲಾಭದಾಯಕ ಅಲ್ವಾ? ಹೌದೌದು. ಮತ್ತೆ ತಾವ್ ಹೇಳಿದಂಗೆ ಒಣಗಿಸ್ಲಿಕ್ಕೂ ಕಷ್ಟ ಇಲ್ಲ, ಆಮೇಲೆ ದಾಸ್ತಾನ್ ಮಾಡ್ಲಿಕ್ಕೂ ಸಮಸ್ಯೆ ಇಲ್ಲ, ಅಥವಾ ಹೆಚ್ಚು ಜಾಗ ಬೇಕಾಗಿಲ್ಲ, ಒಣಗಿಸುವ ಜಾಗನೂ ಹೆಚ್ಚು ಬೇಕಾಗಲ್ಲ. ಹೌದು. ಮತ್ತೆ ಕೆಲವೊಬ್ರು ಬೇಳೆ ಕಾಫಿಯನ್ನು ಇಷ್ಟಪಟ್ಟು ಖರೀದಿ ಮಾಡ್ತಾರಲ್ವಾ? ನೀವೆಲ್ಲ ಬೇಳೆ ಕಾಫಿ ಮಾಡಿದ ಮೇಲೆ ಅದರದ್ದು ಸಿಪ್ಪೆ, ಅದ್ರದ್ದು ರಸ, ಅದನ್ನೆಲ್ಲ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಬಳಸ್ತೀರಾ ಅಥವಾ ಏನ್ ಮಾಡ್ತೀರಿ? ಕಾಫಿ ಸಿಪ್ಪೆನೆಲ್ಲ ನಾವು ಕಾಂಪೋಸ್ಟ್ ಮಾಡ್ತೀವಿ, ಸಗಣಿ ಗೊಬ್ಬರ ಅದನ್ನ ಹಾಕಿ ಕಾಂಪೋಸ್ಟ್ ಮಾಡಿ ಅದನ್ನ ಅಡಕೆ ಮರಕ್ಕೆ ಪೆಪ್ಪರ್ ಗೆ ಕಾಂಪೋಸ್ಟ್ ಗೆ ಡೈಕೋಡರ್ಮ ಮತ್ತು ಬೇವಿನಂಡಿ ಮಿಕ್ಸ್ ಮಾಡಿ ಅದನ್ನ ಒಂದು 15-20 ದಿನ ಮಿಕ್ಸ್ ಮಾಡಿ ಇಟ್ಟುಬಿಟ್ಟು ಮತ್ತೆ ಅದು ಒಂಥರ ಫಂಗಸ್ ಬಂದಂಗ ಆಗ್ತದೆ. ಆಮೇಲೆ ನಾವು ಮೆಣಸಿಗೆ ಇದಕ್ಕೆಲ್ಲ ಹಾಕ್ತೀವಿ ಅದನ್ನ. ಸರಿನಾ ಸರಿನಾ. ಕಾಫಿಯಲ್ಲಿ ಪಲ್ಪ್ ಮಾಡುವಾಗ ಸಿಗುವ ನೀರಿದೆಯಲ್ಲ, ಅದನ್ನ ಕೆಲವೊಬ್ರು ಮರುಬಳಕೆ ಮಾಡ್ಕೊಂಡು ಭತ್ತ ಕುಣಿಸ್ಕೊಳ್ಳೋದಿದೆ ಅಥವಾ ತರಕಾರಿಗೆ ಬಳಕೆ ಮಾಡ್ಕೊಳ್ಳೋದಿದೆ, ನೀವೇನ್ ಮಾಡ್ತೀರಿ? ನಾವಿದು ಕಾಂಪೋಸ್ಟ್ ಮಾಡಿ ಅಡಕೆಗೆ ಹಾಕ್ತೀವಿ ಅದನ್ನ. ಅಲ್ಲ, ಸಿಪ್ಪೆ ಆಯ್ತು, ಈ ಕಡೆ ರಸ ಅಥವಾ ನೀರು? ಇಲ್ಲ, ಅದನ್ನ ನಾವು ಅಲ್ಲಿ ಒಂದು ಗುಂಡಿ ಮಾಡ್ತೀವಿ, ಅಲ್ಲೇ ಡ್ರೈ ಆಗಿ ಹೋಗ್ತದೆ. ಹಾಗೆ ಕಾಫಿಗೆಲ್ಲ ಅದ ನೀರು ಹೋದ್ರೆ ಹೌದು ಸುಟ್ಟೋಗ್ಬಿಡ್ತದೆ ಗಿಡಗಳು. ಅದೇ 25 ಎಕರೆ ಕಾಫಿ ತೋಟ ನಿರ್ವಹಣೆ ಮಾಡ್ಬೇಕಾದ್ರೆ ಜನ ಬೇಕು ಅಲ್ವಾ? ಜನ ನಮಗೆ ವ್ಯವಸ್ಥೆ ಜಾಸ್ತಿ, ಒಂದು 8-10 ಜನ ಹೆಂಗಸರು ಪರ್ಮನೆಂಟ್ ಕೆಲಸ ಮಾಡ್ತಾರೆ, 3-4 ಜನ ಗಂಡಳು ಅವರು ಬೇಕಾಗ್ತದೆ. ಸರಿನಾ ಸರಿನಾ. ರಾಸಾಯನಿಕ ಗೊಬ್ಬರ, ಸಗಣಿ ಗೊಬ್ಬರ, ಸುಣ್ಣ ಮತ್ತೆ ಬೇರೆ ಬೇರೆ ಪರಿಕರಗಳನ್ನು ಹಾಕಿ ಲಾಭ ಮಾಡ್ಕೊಳ್ಬೇಕು. ಹೌದೌದು. ಒಟ್ಟು ಈಗ 25 ಎಕರೆಗೆ ಇಷ್ಟು ಖರ್ಚು ಬರುತ್ತಂತ ಲೆಕ್ಕ ಇಟ್ಟಿರ್ಬೇಕು ನೀವು ಅಲ್ವಾ? ಲೆಕ್ಕ ಇದೆ, ಒಂದೊಂದ್ಸಲ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ. ಹೌದು, ಒಂದು ಕೆಲಸ ಸ್ವಲ್ಪ ಜಾಸ್ತಿ ಬರ್ತದೆ, ಒಂದು ಸ್ವಲ್ಪ ಕೆಲಸ ಕಡಿಮೆ ಇರ್ತದೆ. ನಿಜ. ಎಷ್ಟಾಗ್ಬೋದು ಈಗ ಹೋದ ವರ್ಷ ಆಚೆ ವರ್ಷ ನೋಡಿದ್ರೆ 25 ಎಕರೆಗೆ ವರ್ಷಕ್ಕೆ ಎಷ್ಟು ವೆಚ್ಚ ಆಗಿದೆ? ಹೆಚ್ಚು ಕಡಿಮೆ ಒಂದು 15 ಲಕ್ಷದವರೆಗೆ ಆಗ್ತದೆ. ನೋಡಿ, 15 ಲಕ್ಷ ಆಳು ಕಾಳಿಂದ ಎಲ್ಲದೂ ಸೇರಿ. ಹೌದು, ಕೆಲಸದ ಮಜೂರಿ ಮತ್ತೆ ಗೊಬ್ಬರ ತರ್ತೀವಲ್ಲ ಅದಕ್ಕೆಲ್ಲ ಸೇರಿ ಒಂದು 15 ಲಕ್ಷ ಬೇಕಾಗ್ತದೆ. ಇದ್ರ ಮೇಲೆ ಉಳಿದದ್ದು ನಿಮ್ದು ಲಾಭ? ಉಳಿದ್ರೆ ಲಾಭ, ಒಂದೊಂದ್ಸಲಿ ಉಳಿತದೆ, ಒಂದೊಂದ್ಸಲಿ ಆಗಿರ್ತದೆ ಅದರಲ್ಲಿ. ಹೌದು. ಆದ್ರೂ ಸ್ವಲ್ಪ ಜಾಣತನ ಕಾಳಜಿಯನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ವರ್ಷಕ್ಕೆ 4-6 ಲಕ್ಷ ರೂಪಾಯಿ ಉಳಿತಾಯ ಮಾಡಬಹುದು ಅಲ್ವಾ? ಉಳಿತಾಯ ಮಾಡಬಹುದು. ಹೌದು ಹೌದು. ಕಾಳು ಮೆಣಸು ಮತ್ತೆ ಅಡಕೆ ಇರೋದ್ರಿಂದ ಸ್ವಲ್ಪ ಅದರಲ್ಲಿ ಇನ್ಕಮ್ ಬರ್ತದೆ. ಅದೇ ಅಡಕೆಗೆ ಏನಂತೂ ನಾವು ದೊಡ್ಡ ಖರ್ಚೇನು ಮಾಡೋದಿಲ್ಲ ಅದಕ್ಕೆ. ಹೌದು ಹೌದು. ಕಾಫಿ ತೋಟದಲ್ಲ ಇರೋದ್ರಿಂದ ಅದು ಎರಡಕ್ಕೂ ಕೆಲಸಗಳು ಒಂದೇ ಸಲ ಆಗ್ತದೆ. ಹೌದು. ಕೆಲವೊಬ್ರು ಕಾಫಿ ತೋಟದಲ್ಲಿ ಕಿತ್ಲೆ ಹಾಕೊಳ್ತಾರೆ ಅಥವಾ ಏಲಕ್ಕಿಯನ್ನು ಬೆಳ್ಕೊಳ್ತಾರೆ, ಬಾಳೆಯನ್ನು ಬೆಳ್ಕೊಳ್ತಾರೆ. ಹೀಗೆ ನೀವು ಒಳಗಡೆ ಕಿತ್ಲೆ, ಬಾಳೆ, ಏಲಕ್ಕಿ ಅಥವಾ ಇನ್ನು ಬೇರೆ ಬೆಳೆಗಳನ್ನು ಇಟ್ಕೊಂಡಿದ್ರೆ ಅಥವಾ ಬರೀ ಕಾಫಿ ಕಾಳುಮೆಣಸು? ಕಿತ್ಲೆ ಸ್ವಲ್ಪ ಹಳೆ ಮರಗಳೆಲ್ಲ ಚಿಕ್ಕದು ಬರ್ತಾ ಇದೆ. ಅಡಿಕೆ ತೋಟದಲ್ಲಿ ಕಾಫಿ, ಅಡಿಕೆ, ಬಾಳೆ ಮೊದಲು ವೆನಿಲಾ ಇತ್ತು ತುಂಬಾ, ಅದೆಲ್ಲ ಪೂರ್ತಿ ಹೋಯ್ತದ್ದು. ಏಲಕ್ಕಿ ಇದೆ ಅದ್ರೊಳಗೆ. ಬಾಳೆಲ್ಲ ವಾರ ವಾರ ಸ್ವಲ್ಪ ಇನ್ಕಮ್ ಬರ್ತದೆ ಅಲ್ವಾ? ಎಂತ ಬಾಳೆ ಹಾಕೊಂಡಿದ್ರಿ? ಫುಟ್ಬಾಳೆ ಅಂತ ಹೇಳ್ತಾರಲ್ಲ, ಅದು ಮತ್ತೆ ಪಚ್ಚಬಾಳೆ. ತುಂಬಾ ಇದ್ರೆ ನಾವು ಫೋನ್ ಮಾಡಿದ್ರೆ ಅಲ್ಲಿ ಶಾಪ್ನವ್ರೆ ಬಂದು ತಗೊಂಡು ಹೋಗ್ತಾರೆ. ಫುಟ್ಬಾಳೆ ಮತ್ತು ಪಚ್ಚಬಾಳೆ ಎರಡು ಬಾಳೆಯನ್ನು ಇಟ್ಕೊಂಡಿದ್ರೆ ಇನ್ನು ಸ್ವಲ್ಪ ಸ್ವಲ್ಪ ನೇಂದ್ರ ಬಾಳೆ ಅಥವಾ ಚಂದ್ರಬಾಳೆ ಅದು ಇರ್ಬೇಕೇನೋ ಅಲ್ವಾ? ಚಂದ್ರಬಾಳೆ ಇದೆ, ಅದು ನಮ್ಮ ಮನೆಗೆ ಮಾತ್ರ ಉಪಯೋಗಿಸ್ತೀವಿ ಅಷ್ಟೇ. ಹೌದು ಹೌದು. ಚಂದ್ರಬಾಳೆ ಮತ್ತೆ ಇನ್ನೊಂದು ರಾಜಬಾಳೆ ಅಂತ ಹೇಳ್ತಾರೆ, ಸ್ವಲ್ಪ ದಪ್ಪ ಸೈಜ್. ಏಲಕ್ಕಿ ಸ್ಮೆಲ್ ಬರ್ತದೆ, ನಾವು ಏಲಕ್ಕಿ ಬಾಳೆ ಅಂತ ಹೇಳ್ತೀವಿ ಅದಕ್ಕೆ. ಸರಿನೇ ಸರಿನೇ. ನಿಮಗೆ ವರ್ಷವಿಡೀ ಹಣ್ಣು ತಿನ್ಲಿಕ್ಕೆ ಸಿಗ್ತಾ ಇರತ್ತಲ್ವಾ? ಹಣ್ಣು ಇದ್ದೇ ಇರ್ತದೆ. ಹೌದು ಹೌದು. ಅದೇ ನಿಮಗೂ ಮತ್ತೆ ಆತ್ಮೀಯರಿಗೆ ನೆಂಟರಿಗೆ ಅವರಿಗೆ ಕೊಡ್ಲಿಕ್ಕೂ ಸಿಗುತ್ತೆ. ಮಾರಾಟಕ್ಕೂ ತೊಂದರೆ ಇಲ್ಲ, ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲನೆ. ಮತ್ತೆ ಉಳಿದಂತೆ ಒಂದು ಎರಡು ಗಿಡಗಳು ಬೇರೆ ಬೇರೆ, ಸಪೋಟ, ಮಾವು, ರಾಂಬುಟಾನು, ಲೀಚಿ ಅದ ಇದಂತನೂ ಇರ್ಬೇಕೇನೋ? ಇದೆ, ಸಪೋಟ ಇದೆ, ಮಾವು ಇದೆ, ಪಪ್ಪಾಯ, ಎಗ್ ಫ್ರೂಟ್, ಬಟರ್ ಫ್ರೂಟ್. ಅದು ಈಗ ಫಸಲಿನ ಬಂದಿಲ್ಲ, ನೆಕ್ಸ್ಟ್ ಇಂದ ಬರಬಹುದು. ಮತ್ತೆ ಲೀಚಿ ಎಲ್ಲ ಇದೆ. ಸರಿ. ಪ್ರೀತಿಯಿಂದ ಆಸಕ್ತಿಯಿಂದ ಹಲಸಿನ ಮರ ಇದೆ. ಮತ್ತೀಗ ಕಾಡಣ್ಣು ಅಂತ ಹೇಳಿ, ಕರ್ಮಂಜಿ ಮತ್ತೆ ಉಲುಗದಣ್ಣು ಅಂತ ಹೇಳಿ ಬರ್ತದೆ, ಅದು ಎಲ್ಲ ಇದೆ ಮನೆ ಹತ್ರ. ಅದೇ. ಎಷ್ಟು ವಯಸ್ಸು ಜಯಪ್ರಕಾಶ್ ಅಣ್ಣ ತಮ್ದು? ನಂದು ಈಗ 72 ಆಯ್ತು. 72ನೇ ವಯಸ್ಸಿನಲ್ಲೂ ಲವಲೋಕಿಯಿಂದಿದ್ದೀರಿ, ಮತ್ತೆ ಒಂಥರ ಕುತೂಹಲದಿಂದ ಆಸಕ್ತಿಯಿಂದ ಕಾಫಿ ತೋಟವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರಿ. ಹೌದೌದು. ಆರೋಗ್ಯ ಹೇಗಿದೆ ತಮ್ದು? ಆರೋಗ್ಯ ಏನ್ ತೊಂದ್ರೆ ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ? ಅದಕ್ಕೆ ನಾವು ಮೊದಲಿಂದ ಕಾಫಿ ತೋಟದಲ್ಲೇ ಇದ್ದರಿಂದ ತೋಟದಲ್ಲಿ ನಮಗೆ ಹವಾಗುಣನು ಚೆನ್ನಾಗಿದೆ. ಓಡಾಡಿ ಕೆಲಸ ಮಾಡೋದ್ ಯಾವ ತೊಂದ್ರೆ ಆಗ್ತಾ ಇಲ್ಲ. ಅದೇ, ಕೈ, ಕಾಲು, ಮನಸ್ಸು, ದೇಹಕ್ಕೆಲ್ಲ ಕೆಲಸ ಕೊಟ್ರೆ ಚೆನ್ನಾಗಿರುತ್ತೆ. ಹೌದೌದು. ಕಾಫಿ ಕಾಳುಮೆಣಸು ಮತ್ತೆ ಸಣ್ಣ ಪುಟ್ಟದಾಗಿ ಬಾಳೆ ಅಡಿಕೆ ಅವೆಲ್ಲ ನಿಮ್ಮ ಜೀವನಕ್ಕೆ ಅನುಕೂಲ ಆಗಿದಾವೆ, ಅದಕ್ಕೆ ಪೂರ್ವಕವಾಗಿ ಇನ್ನು ಬೇರೆ ಬೆಳೆಗಳನ್ನ ಬೆಳ್ಕೊಂತೀರಾ? ಅರಶಿನ ಶುಂಠಿ ಮಾಂಗಾಯಿ ಶುಂಠಿ ಅಥವಾ ಸುವರ್ಣಗಡ್ಡೆ ಈ ತರ ಅರಶಿನ ಎಲ್ಲ ಬೆಳಿತೀವಿ. ಮನೆಗೆ ಇರೋದೆಲ್ಲ ಅರಶಿನ ನಾವು ಇಲ್ಲೇ ಬೆಳೆದು ಅದು ಪುಡಿ ಮಾಡಿ ಇಟ್ಕೊಳ್ತೀವಿ. ಸ್ವಲ್ಪ ಜಾಸ್ತಿ ಇದ್ರೆ ಯಾರಿಗಾರು ಕೊಡ್ತೀವಿ. ಅದು ಭತ್ತ ಬೆಳ್ಕೊಂತೀರಾ? ಇಲ್ಲ, ಭತ್ತ ಬೆಳೆಯೋದಿಲ್ಲ. ಈಗ ಮೊದಲು ಬೆಳೀತಾ ಇದ್ದು ಭತ್ತದಕ್ಕಿಂತ ಗದ್ದೆ ಕೆಲಸ ಮಾಡೋ ಜನಗಳೇ ಇಲ್ಲ ಈಗ. ಹಾಗಾಗಿ ಕಾಫಿ ಮತ್ತೆ ಅಡಿಕೆ ಹಾಕಿದಲ್ಲಿ. ಅಡಿಕೆನೇ ಪ್ರತ್ಯೇಕವಾಗಿ ಬೆಳೆಸಿಕೊಂಡು ಅದರಲ್ಲಿ ಕಾಫಿ ಹಾಕೊಂಡಿದ್ದೀರಾ? ಎರಡು ಒಟ್ಟಿಗೆ ಮಾಡಿದ್ದು. ಒಟ್ಟಿಗೆ ಮಾಡಿ ಗದ್ದೆ ಮಾಡಿ ಆಗದಾಗ ಕಾಫಿ ಅಡಿಕೆ ಬಾಳೆ ಮೂರನ್ನು ಒಂದೇ ಸಲ ಬೆಳೆಸಿದ್ದು. ಮತ್ತೆ ಅಲ್ಲಿ ನೆರಳಿನ ಕೊರತೆ ಇತ್ತು ಅಂತೇಳಿ ಶುರು ಅಡಿಕೆ ತೋಟ ಕಾಫಿ ಮಾಡಿದಾಗ ಅದಕ್ಕೆ ಜೋಳ ಹಾಕಿದ ಫುಲ್ಲು. ಜೋಳ ಅಂತ ಹೇಳಿದ್ರೆ ನಮಗೆ ಗದ್ದೆ ಬಯಲಿಗೆ ನೆರಳು ಆಯ್ತು. ಮತ್ತೆ ನಮಗೆ ತೋಟ ಮಾಡುವ ಖರ್ಚು ಮಾಡಿದಷ್ಟು ಜೋಳದಲ್ಲಿ ಉತ್ಪತ್ತಿನೂ ಬಂತು. ಹಾಗೆ ನೋಡಿ, ಅಡಿಕೆ ಒಟ್ಟು ಎಷ್ಟು ಎಕರೆಯಲ್ಲಿದೆ? ಅಡಿಕೆ 2 ಎಕರೆಯಲ್ಲಿ ಇದೆ. 500-550 ಮರ ಇದೆ. ಅದರಲ್ಲಿ ಎಲ್ಲಾ ಮರದಲ್ಲಿ ಫಸಲು ಇರೋದು ಅಂತೂ 450 ಮರ ಫಸಲು ಬರೋದು ಗ್ಯಾರಂಟಿ ಸಿಗ್ತದೆ. ಸರಿನಾ ಸರಿನಾ. ಹಸಿದೆ ಕೊಟ್ಬಿಡ್ತೀರಾ ಅಥವಾ ಏನಾದ್ರೂ ಬೇಯಿಸಿ ಮಾರಾಟ ಮಾಡೋದಿದ್ಯಾ? ಇಲ್ಲ ಇಲ್ಲ, ಹಸಿದೇನೆ ನಾವು ಕಾಂಟ್ರಾಕ್ಟ್ ಕೊಡ್ತೇವೆ, ಅವರೇ ಬಂದು ಕುಯ್ಕೊಂಡು ಹೋಗ್ತಾರೆ ಇಲ್ಲೇನೆ. ಹೋದ ವರ್ಷ ಏನ್ ಬೆಲೆ ಸಿಕ್ತು, ಈ ವರ್ಷ ಏನಿದೆ ಬೆಲೆ? ಹೋದ ವರ್ಷ 43 ರೂಪಾಯಿ ಕೆಜಿಗೆ ಸಿಕ್ತು ನಮಗೆ. ಈಗ ಜಾಸ್ತಿ ಇದೆ, 50 ರೂಪಾಯಿ ಮಾರಿದೆ ಕೆಜಿಗೆ. ಈ ಬೆಲೆನ ಈ ಹಿಂದೆ ಕಂಡೇ ಇಲ್ಲ ಅಲ್ವಾ? ಇಲ್ಲ ಇಲ್ಲ. ಸಹಜವಾಗಿ ಕೊನೆಯ ತನಕ ಕಾಯ್ತೀವಿ ಹಣ್ಣು ಬರೋವರೆಗೂ ಕಂಟ್ರಾಕ್ಟ್ ಕೊಡೋದು. ಆ ರೇಟ್ ಇದ್ದಾಗ ನಾವು ಶಿವಮೊಗ್ಗದ್ದು ಮಾರ್ಕೆಟ್ ರೇಟ್ ತಿಳ್ಕೊಳ್ತೀವಿ. ಆಗ ಅಲ್ಲಿ ಏನ್ ರೇಟ್ ಇದೆ ಅಂತ ಗೊತ್ತಾಗ್ತದೆ, ಆ ರೇಟಿಗೆ ನಾವು ನೋಡಿ ಕೊಡ್ತೀವಿ. ಹಿಂದೆಲ್ಲ ಕಡಿಮೆ ಬೆಲೆ ಇತ್ತು, ಈಗ ಬೆಲೆ ಹೆಚ್ಚಾಗಿದ್ದರಿಂದ ಅನೇಕರು ಅಡಿಕೆ ಅಡಿಕೆ ಅಡಿಕೆ ಅಂತ ಅನ್ಕೊಂಡು ಹುಡುಕ್ತಾ ಇದಾರೆ. ಈಗ ಎಲ್ಲರೂ ಅಡಿಕೆನೆ ಮಾಡ್ತಾ ಇದಾರೆ, ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಅನ್ಕೊಂಡು. ಕೆಲವರು ಈಗ ತೋಟದಲ್ಲಿ ಸಿಲ್ವರ್ ಹಾಕಿದವರು ಅದನ್ನ ತೆಗೆದು ಈಗ ಅಡಿಕೆ ಹಾಕ್ತಾ ಇದಾರೆ. ನೋಡಿ ನೋಡಿ, ಸಿಲ್ವರ್ಗೂ ಅಷ್ಟು ಬೆಲೆ ಇಲ್ಲದೆ ಇರೋದ್ರಿಂದ. ಹೌದೌದು, ಅಡಿಕೆಗೆ ಏನು ಮರಗಸಿ ಮಾಡ್ಬೇಕು ಅದು ಇದನ್ನ ಪ್ರಶ್ನೆ ಏನಿಲ್ಲ. ಹೌದೌದು, ಮತ್ತೆ ಶೀತದ ಜಾಗದಲ್ಲಿ ಸ್ವಲ್ಪ ಕಾಲುವೆ ತಕ್ಕೊಂಡು ಬೆಳೆಸ್ಕೊಂಡ್ಬಿಟ್ರೆ ಅನುಕೂಲ ಅಂತ ಅನ್ಕೊಂಡು. ಎಷ್ಟೋ ಜನ ಸ್ವಲ್ಪ ದೊಡ್ಡದಾದ್ರೆ ಅದಕ್ಕೂ ಕಾಳುಮೆಣಸು ನೆಡಬಹುದು. ಹೌದು ಹೌದು, ನಮ್ಮಲ್ಲಿ ಅಡಿಕೆ ಮರಕ್ಕೆಲ್ಲ ಕಾಳುಮೆಣಸು ಹಾಕಿದ್ದು ಅದು ಸ್ವಲ್ಪ ಶೀತ ಆಗಿರೋದ್ರಿಂದ ಸ್ವಲ್ಪ ಮೆಣಸು ಹೋಯ್ತದ. ಹೌದು ಹೌದು, ಒಟ್ಟಾರೆ ನಿಮ್ಮ ಕೃಷಿ ಬದುಕು ಚೆನ್ನಾಗಿದೆ, ಕೃಷಿಯಿಂದ ಬೆಳೆದಿದ್ದೀರಿ ಅಲ್ವಾ? ಹೌದೌದು, 50 ವರ್ಷದಿಂದ ಕೃಷಿಯೊಳಗೆ ಒದ್ದಾಡಿದ್ವಿ ನಾವು. ಜೀವನ ದಾರಿ ತೋರಿಸೋದೇ ಅದು. ಹೌದು, ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಶ್ರೇಯಸ್ಸು ಇದ್ದಿದ್ದೆ. ಹೌದೌದು ನಿಜ, ಕಷ್ಟಗಳು ಎಡ್ರ ತೊಡರುಗಳು ತೊಂದರೆ ತಾಪತ್ರಯಗಳು ಬಂದೇ ಬರ್ತವೆ ಎಲ್ಲಾ ಕಸಬುಗಳಲ್ಲೂ. ನಿಭಾಯಿಸ್ಕೊಂತ ಹೋಗ್ಬೇಕು, ಮತ್ತೆ ಎಲ್ಲೆಲ್ಲಿ ಉಳಿಸ್ಲಿಕ್ಕೆ ಆಗ್ತದೋ ಅದನ್ನೆಲ್ಲ ಗಮನಿಸ್ಕೊಂಡು ಹೋದ್ರೆ ಒಳ್ಳೇದೇ. ಹೌದು, ನಾವು ಅಷ್ಟೇ, ಯಾವ್ದಕ್ಕೂ ಕಷ್ಟ ಆಯ್ತು ಅಂತ ಹೆದರದೇ ನಾವು ಸ್ವಲ್ಪ ಶ್ರಮ ಪಟ್ಟು ಮಾಡಿದ್ರೆ ನಮಗೆ ಜೀವನಕ್ಕೆ ಎಲ್ಲ ಒಂದು ದಾರಿ ತೋರಿಸ್ತದೆ ಕೃಷಿಯಿಂದ. ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೆ ಅನುಭವಗಳನ್ನ ಹಂಚಿಕೊಂಡ್ರಿ. ಕಾಫಿ ತೋಟ ಮಾಡ್ತಾ ತಮ್ಮ ಕಸುಬಿನಲ್ಲಿ ತಮ್ಮ ಬದುಕಿನಲ್ಲಿ ಬೆಳವಣಿಗೆ ಆಗಿದ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೇಳುಗರೆ, ರೈತ ಬಂಧುವರೇ, ಇದುವರೆಗೆ ಸೋಮಾರಪೇಟೆ ತಾಲೂಕು ಕರ್ಕಳ್ಳಿಯ ಕರ್ಕಳ್ಳಿಯ ಎಸ್ಟೇಟಿನ ಕೆಎಂ ಜಯಪ್ರಕಾಶ್ ಅವರ ಅರೇಬಿಕಾ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಸಂಖ್ಯೆ ಹೀಗಿದೆ, ಅವರನ್ನ ಸಂಪರ್ಕಿಸಲು ಅವರ ಜೊತೆ ಮಾತಾಡಲಿಕ್ಕೆ 8276-200-158 ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಕೃಷಿಕರು ಬಾಳೆಯನ್ನ ಬೆಳ್ಕೊಳ್ಬಹುದು. ಆ ರೀತಿಯ ಮಣ್ಣು ಮತ್ತು ಹವಾಗುಣ ಇಲ್ಲಿದೆ. ಬಾಳೆಗೆ ವರ್ಷವಿಡೀ ಹದವಾದ ತೇವ ಇದ್ರೆ ಒಳ್ಳೆದೆ. ತೇವದ ಕೊರತೆಯಲ್ಲೂ ಬದುಕುತ್ತೆ, ಆದರೆ ಬೆಳವಣಿಗೆ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಇನ್ನು ಇಳುವರಿ ಮೇಲಿನ ಒಣ ವಾತಾವರಣ ಪರಿಣಾಮ ಬೀರುತ್ತೆ. ಬಾಳೆಯಲ್ಲಿ 16 ತಳಿಗಳನ್ನು ನಾವು ಕಾಣಬಹುದು. ಹೂಬಾಳೆ, ಪಚ್ಚಬಾಳೆ, ನೇಂದ್ರಬಾಳೆ, ಗಾಳಿಬಾಳೆ, ಚಂದ್ರಬಾಳೆ, ಹೀಗೆ ವಿಭಿನ್ನವಾದ ತಳಿಗಳನ್ನ ಅಲ್ಲಲ್ಲಿ ರೈತರು ಬೆಳ್ಕೊಂಡಿದ್ದಾರೆ. ಅಪರೂಪದ ಬಾಳೆ ತಳಿಗಳನ್ನು ಕೆಲವೊಬ್ಬರು ಸಂಗ್ರಹಿಸಿಕೊಂಡು ಉಪಯೋಗಿಸಿಕೊಳ್ತಿದ್ದಾರೆ, ಇತರರಿಗೂ ಕೊಟ್ಟು ಸಂತೋಷ ಕಾಣ್ತಾರೆ. ರೈತ ಬಾಂಧವರೇ, ಕಾಫಿ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಇಲ್ಲವೇ ಅಡಿಕೆ ಹಾಕಿದಾಗ ಈ ಬೆಳೆಗಳೊಂದಿಗೆ ಬಾಳೆಯನ್ನು ಹಾಕೋದಿದೆ. ಬಾಳೆ ಒಂದು ರೀತಿ ಪೋಷಕ ಬೆಳೆ, ಎರಡು ಮೂರು ನಾಲ್ಕು ವರ್ಷ ಬೆಳೆದ ಬಳಿಕ ಮುಖ್ಯ ಬೆಳೆಯನ್ನ ಬಿಡ್ತಾರೆ, ಬಾಳೆಯನ್ನ ಅಲ್ಲಲ್ಲಿ ಉಳಿಸ್ಕೊಳ್ತಾರೆ. ಬಾಳೆಯನ್ನ ಹೆಚ್ಚು ಬೆಳಿಲಿಕ್ಕೆ ಬಿಟ್ರೆ ಇತರೆ ಬೆಳೆಗೂ ಸಮಸ್ಯೆ ಆಗ್ತದಂತ ಅನ್ಕೊಂಡು ನಿಧಾನಕ್ಕೆ ವಿರಳಗೊಳಿಸ್ತಾರೆ. ಬಾಳೆ ಒಂದು ರೀತಿಯಲ್ಲಿ ವರ್ಷದ ಬಹಳಷ್ಟು ತಿಂಗಳುಗಳಲ್ಲಿ ಹಣವನ್ನ ಒದಗಿಸುತ್ತೆ. ಹಣ್ಣನ್ನು ಕೊಡೋದು ಒಂದಾಯ್ತು, ಸ್ವಲ್ಪ ಹೆಚ್ಚಿಗೆ ಬೆಳೆದಾಗ ಹಣವನ್ನು ಒದಗಿಸುತ್ತೆ. ಜೊತೆಗೆ ಮಣ್ಣಿನ ಫಲವತ್ತತೆಗೂ ಬಾಳೆ ಪೂರಕವಾದ ಬೆಳೆ. ಬಾಳೆಗೆ ತೇವಾಂಶ, ಗೊಬ್ಬರದ ಪೂರೈಕೆ, ಬಿಸಿಲು, ಹೀಗೆ ನಾಲ್ಕಾರು ಸಂಗತಿಗಳು ಬೇಕೇ ಬೇಕು. ನೆರಳು ಹೆಚ್ಚಾದ್ರೆ ಬಾಳೆ ಚೆನ್ನಾಗಿ ಬರೋದಿಲ್ಲ. ಬಿಸಿಲು ಬಯಸುವ ಬೆಳೆ ಇದು. ತೋಟಗಳಲ್ಲಿ 50-60% ನೆರಳಿದ್ರೂ ಬಾಳೆ ಬೆಳವಣಿಗೆ ಆಗುತ್ತೆ, ಗೊನೆಯನ್ನು ಕೊಡುತ್ತೆ. ಆದರೆ ಏಕ ಬೆಳೆಯಾಗಿ ಇತರೆ ಬೆಳೆಗಳೊಂದಿಗೂ ಬಾಳೆಯನ್ನು ಬೆಳೆದಾಗ ಹೆಚ್ಚು ಬೆಳಕು ಬಿದ್ದಷ್ಟು ಬಾಳೆಗೆ ಒಳ್ಳೆಯದೆ. ಬಿಸಿಲು ಉತ್ತಮವಾಗಿ ಬಿದ್ದಾಗ ಬಾಳೆ ಚೆನ್ನಾಗಿ ಬೆಳೀತತೆ, ಮತ್ತೆ ಮರಿಕಂದುಗಳು ಉತ್ತಮವಾಗಿ ಅಭಿವೃದ್ಧಿ ಆಗ್ತವೆ. ಹಾಗಾಗಿ ಸೂಕ್ತವಾದ ಅಂತರವನ್ನ ಇಟ್ಕೊಂಡು ಬಾಳೆಯನ್ನ ಬೆಳೆದುಕೊಳ್ಳೋದು ಒಳ್ಳೇದು. ದೂರ ದೂರ ಇದ್ರೂ ತಪ್ಪೇನಿಲ್ಲ. ತೀರಾ ಸಮೀಪದಲ್ಲಿ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಇಳುವರಿ ಸಿಗ್ಲಿಕ್ಕಿಲ್ಲ. ಅಥವಾ ಎಷ್ಟೋ ಕಡೆಗೆ ತುಂಬಾ ಒತ್ತತ್ತಾಗಿ ಬೆಳೆದ್ಕೊಂಡು ಸುಮ್ಮನೆ ಗಿಡಗಳನ್ನ ಬೆಳೆಸಿ ಆಮೇಲೆ ಪರಿತಪಿಸಿಕೊಂಡಿರೋದಿದೆ. ರೈತ ಬಂಧುವರೇ, ಬಾಳೆ ಬೆಳೆಯೋದು ಬಹಳ ಕಷ್ಟಕರ ಸಂಗತಿ ಏನಲ್ಲ. ಸ್ವಲ್ಪ ಮಣ್ಣನ್ನ ತೆಗೆದು ಬಾಳೆಯನ್ನ ಬೆಳೆದಿರೋರಿದ್ದಾರೆ. ಆಳದವರೆಗೆ ಗುಂಡಿಗಳನ್ನ ತೆಗೆದು ಬಾಳೆಯನ್ನ ನೆಟ್ಟು ಅಲ್ಲಿನೂ ಅಷ್ಟೊಂದು ಹಣವನ್ನ ಕಾಣದೇ ಇರೋರು ಇದ್ದಾರೆ. ಇನ್ನು ಜೆಸಿಬಿಗಳನ್ನ ಬಳಕೆ ಮಾಡಿಕೊಂಡು ಕಾಲುವೆ ರೀತಿಯಲ್ಲಿ ಟ್ರೆಂಚ್ಗಳನ್ನ ತೆಗೆದು ಅಲ್ಲಿ ಕಸ, ಕಡ್ಡಿ, ಗೊಬ್ಬರ ಮತ್ತೊಂದು ಮಗದೊಂದನ್ನ ತುಂಬಿ ಬಾಳೆಕಂದುಗಳನ್ನ ನೆಟ್ಟು ಬೆಳೆಯನ್ನ ಮಾಡಿರೋದಿದೆ. ತೆಂಗಿನ ತೋಟಗಳಲ್ಲೂ, ಅಡಿಕೆ ತೋಟಗಳಲ್ಲೂ, ಕಾಫಿ ಬೆಳೆದಿರುವ ಪ್ರದೇಶಗಳಲ್ಲೂ ಬಾಳೆಯನ್ನ ಅಲ್ಲಲ್ಲಿ ಬೆಳೆಯಲಾಗ್ತಾ ಇದೆ. ಗದ್ದೆಗಳಲ್ಲೂ ರೈತರು ಬಾಳೆಯನ್ನ ಬೆಳೆದು ನಂತರ ನಿಧಾನಕ್ಕೆ ಅಲ್ಲಿ ಅಡಿಕೆಯನ್ನು, ಕಾಫಿಯನ್ನು ಮತ್ತಿತರ ಬೆಳೆಗಳನ್ನ ಸಾಗುವಳಿ ಮಾಡಿರೋದಿದೆ. ಹೀಗೆ ಭಿನ್ನ ಭಿನ್ನವಾದ ಜಮೀನುಗಳಲ್ಲಿ, ವಾತಾವರಣಗಳಲ್ಲಿ ಬಾಳೆ ಬೆಳವಣಿಗೆ ಆಗುತ್ತೆ. ಅತಿಯಾದ ಗಾಳಿ ಬಾಳೆಗೆ ದೊಡ್ಡ ವೈರಿ. ಎಷ್ಟೋ ಪ್ರದೇಶಗಳಲ್ಲಿ ಬೆಳೆದಿರುವ ಇಡೀ ಬಾಳೆ ಬಿರುಗಾಳಿಗೆ ಸಿಕ್ಕು ಪೂರ್ಣ ಮಲಗಿ ಹೋಗಿರೋದಿದೆ. ನಿರೀಕ್ಷೆ ಮಾಡಿದ ಹಣ್ಣು ಮತ್ತು ಆದಾಯ ನೆಲಕಚ್ಚಿರೋದಿದೆ. ಆದರೂ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೆ ಎಷ್ಟೋ ಕಡೆ ರೈತರು. ಯಾವಾಗ್ಲೂ ಗಾಳಿ ಬರುತ್ತೆ, ಬಿರುಗಾಳಿಗೆ ತುತ್ತಾಗ್ತತ್ತಂತ ಅನ್ಕೊಂಡು ಬಾಳೆ ಬೆಳೆಯದೇ ಇದ್ರೆ ತಪ್ಪಾದೀತು ಅಲ್ವಾ? ಕೆಲವೊಂದು ಸಾರಿ ಎಂಥ ಬೆಲೆ ಸಿಗುತ್ತಲ್ವಾ? ಬೆಲೆನೂ ಪಾತಾಳಕ್ಕೆ ಹೋಗೋದಿದೆ. ರೈತರಿಗೆ ಇವೆಲ್ಲ ಸಹಜವಾದವೇ. ಕೀಟ ರೋಗಗಳ ಸಮಸ್ಯೆ, ವಾತಾವರಣದ ವೈಪರೀತ್ಯ, ಮಾರುಕಟ್ಟೆ ವ್ಯತ್ಯಾಸಗಳು ರೈತರಿಗೆ ಹೊಸದೇನಲ್ಲ. ಎಷ್ಟೋ ಜನ ಕೃಷಿಕರು ಬೇಸಾಯದಲ್ಲಿ ತೊಡಗಿಸಿಕೊಂಡು ಅಭಿವೃದ್ಧಿ ಆಗಿರೋದನ್ನ ನಾವು ನೀವು ನೋಡ್ತಾ ಇರ್ತೀವಿ ಅಲ್ವಾ ರೈತ ಬಾಂಧವರೇ? ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಕುರಿತ ವಿಚಾರಗಳು ಡಾ ಸಿಜೆ ಕುಶಾಲಪ್ಪ ಅವರಿಂದ. ಬಳಿಕ ಕೃಷಿ ಮಾಹಿತಿಯನ್ನ ಕೇಳಬಹುದು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕನ್ನಡಕ್ಕಾಗಿ ನಾವು, ಕನ್ನಡ ರಾಜ್ಯೋತ್ಸವ ಅಭಿಯಾನದ ನಿಟ್ಟಲ್ಲಿ ಕನ್ನಡ ಗೀತಗಾಯನ ಕಾರ್ಯಕ್ರಮ ಇಂದು ಮಡಿಕೇರಿನ ರಾಜ್ಯ ಸೀಟ್ರಲ್ಲಿ ನಡೆದು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಕೂಡುಕೂಟಲ್ಲಿ ಕನ್ನಡ ಗೀತೆಗಳಾದ ರಾಷ್ಟ್ರಕವಿ ಕೆವಿ ಪುಟ್ಟಪ್ಪ ಅವರು ರಚನೆ ಮಾಡಿದ ನಾಡಗೀತೆ ಹಂಗೆ ಬಾರಿಸು ಕನ್ನಡ ಡಿಂಡಿಮವ, ಕೆಎಸ್ ನಿಸಾರ್ ಅಹಮದ್ ಅವರ ಜೊಗದ ಸಿರಿ ಬೆಳಕಿನಲ್ಲಿ, ಹಂಸಲೇಖ ಅವರ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಹುಯಿಲಗೋಳ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಗಳನ್ನು ಹಾಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರಾದ ಕೆಟಿ ದರ್ಶನವು ಕನ್ನಡಕ್ಕಾಗಿ ನಾವು ಸಂಕಲ್ಪ ಪ್ರತಿಜ್ಞಾವಿಧಿನ ಬೋಧನೆ ಮಾಡಿದವು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಹಂಗೇನೆ ಜಿಲ್ಲಾ ಪಂಚಾಯಿತಿ ಭವನ ಸೇರಿದಂಗೆ ಸುಮಾರು ಜಾಗಗಳಲ್ಲಿ ಈ ಕನ್ನಡ ಗೀತಗಾಯನ ಕಾರ್ಯಕ್ರಮ ನಡೆದಿತು. ಜಿಲ್ಲೆಯಲ್ಲಿ ಇಂದು 15 ಹೊಸ ಕೋವಿಡ್ 19 ಪ್ರಕರಣದ ದೃಢಾಟು. ಮಡಿಕೇರಿ ತಾಲೂಕಲ್ಲಿ 11, ವೀರಶಪೇಟೆ ತಾಲೂಕಲ್ಲಿ 3, ಸೋಮರಪೇಟೆಯಲ್ಲಿ 1 ಪ್ರಕರಣದ ವರದಿಯಾಟು. ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 35,265 ಆಗಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 6 ಜನ ಹುಷಾರಾಗಿ ಮನೆಗೆ ಹೋದರೆ 102 ಸಕ್ರಿಯ ಪ್ರಕರಣಗಳಿದ್ದು ಇಲ್ಲಿ ಮುಟ್ಟ 430 ಮರಣ ಪ್ರಕರಣದ ವರದಿಯಾಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 15 ಆದರೆ ಪಾಸಿಟಿವಿಟಿ ರೇಟ್ %0.45 ಅಂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ತಿಳಿಸಿದರು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಇದೇ 29 ತಿಳಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದಿದೆ ಅಂತ ಜಿಲ್ಲಾಧಿಕಾರಿ ಹಂಗೆ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಡಾ ಬಿಸಿ ಸತೀಶ್ ತಿಳಿಸಿದರು. ಬ್ಯಾಂಕ್ಗಳ ತ್ರೈಮಾಸಿಕದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಮತ್ತು ಜಿಲ್ಲಾ ಮಟ್ಟದ ಪರಿಶೀಲನಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿನ ಲೀಡ್ ಬ್ಯಾಂಕ್ ಸಭಾಭವನದಲ್ಲಿ ನಡೆದಿತು. ಸಭೆಯಲ್ಲಿ ಸ್ವಾತಂತ್ರ್ಯದ 75ನೇ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳ ಬ್ಯಾಂಕ್ಗಳ ಪ್ರಗತಿ ಪರಿಶೀಲನೆ ನಡೆಸಿ ಗುರಿ ತಲುಪುವ ನಿಟ್ಟಿನಲ್ಲಿ ಸೂಕ್ತ ಮಾರ್ಗದರ್ಶನ ಕೊಟ್ಟು ಜಿಲ್ಲಾ ಲೀಡ್ ಬ್ಯಾಂಕ್ನ ಮುಖ್ಯಸ್ಥರಾದ ಆರ್ಕೆ ಬಾಲಚಂದ್ರವು ಪ್ರಗತಿ ಬಗ್ಗೆ ವಿವರಣೆ ಕೊಟ್ಟು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಬ್ಯಾಂಕ್ಗ ಹಂಗೆ ಬೇರೆ ಬೇರೆ ಇಲಾಖೆಗೆ ಒಟ್ಟಿಗೆ ಅನುಷ್ಠಾನಗೊಳಿಸಕೂತ ಇವು ಕರೆ ಕೊಟ್ಟು. ಈ ಸಂದರ್ಭದಲ್ಲಿ ನಬಾರ್ಡ್ನ ವ್ಯವಸ್ಥಾಪಕರಾದ ವಿ ರಮೇಶ್ ಬಾಬು ಸೇರಿದಂಗೆ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿದ್ದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಸರ್ವೇಕ್ಷಣಾ ಘಟಕದ ವತಿಯಿಂದ ಇಲಿ ಜ್ವರ ನಿಯಂತ್ರಣ ಕುರಿತಂಗೆ ಕೊಡಗು ಜಿಲ್ಲೆಯ ಎಲ್ಲಾ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳಿಗೆ ಹಂಗೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ನಡೆದಿತು. ತರಬೇತಿ ಕಾರ್ಯಾಗಾರನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ಉದ್ಘಾಟನೆ ಮಾಡಿ ಜಿಲ್ಲೆಯಲ್ಲಿ ಇಲಿ ಜ್ವರ ನಿಯಂತ್ರಣ ಕಾರ್ಯಕ್ರಮಗಳನ್ನ ಸ್ಥಳೀಯ ಗ್ರಾಮ ಪಂಚಾಯಿತಿಗಳ ಸಮನ್ವಯ ಮತ್ತು ಸಹಕಾರದಲ್ಲಿ ಯಶಸ್ವಿಯಾಗಿ ಮಾಡಿಕೆ ವೈದ್ಯಾಧಿಕಾರಿಗಳಿಗೆ ಹಂಗೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಸೂಚನೆ ಕೊಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎನ್ ಆನಂದ್, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾ ಮಹೇಶ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಇದೇ 30 ತಿಳಿದ್ರೆ ನಾಡಿದ್ದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಭಾಗಮಂಡಲದ ಗೌಡ ಸಮಾಜದಲ್ಲಿ ನಡೆದಿದ್ದ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ತಿಳಿಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಹೆಣ್ಮಕ್ಕಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ನವೆಂಬರ್ 9ಕ್ಕೆ ಸೋಮರಪೇಟೆ ಆಸ್ಪತ್ರೆ, 10ಕ್ಕೆ ಕುಟ್ಟ, 12ಕ್ಕೆ ನಾಪೊಕ್ಲು, 17ಕ್ಕೆ ಗೋಣಿಕೊಪ್ಪ, 23ಕ್ಕೆ ಕುಶಾಲನಗರ, 24ಕ್ಕೆ ಸಿದ್ದಾಪುರ ಆರೋಗ್ಯ ಕೇಂದ್ರಗಳಲ್ಲಿ ಲೆಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮತ್ತು 26ಕ್ಕೆ ಚೆಟ್ಟಳ್ಳಿ ಪಿಎಚ್ಸಿಯಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಆರ್ ವೆಂಕಟೇಶ್ ತಿಳಿಸಿದರು. ಕೃಷಿ ಇಲಾಖೆಯ ವತಿಯಿಂದ 2021-22 ಸಾಲಿನ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಡಿಯಲ್ಲಿ %50 ರಿಯಾಯಿತಿ ದರದಲ್ಲಿ ಕಳೆ ಕೊಚ್ಚುವ ಯಂತ್ರಗ, ಪವರ್ ಸ್ಪ್ರೇಯರ್ಸ್, 5 HP ಡೀಸೆಲ್ ಪಂಪ್ಸೆಟ್ಗ ಲಭ್ಯ ಇದ್ದು ಕುಸಿರವು ಅಗತ್ಯ ದಾಖಲಾತಿಗಳನ್ನ ಕೊಟ್ಟು ಮಡಿಕೇರಿ, ಭಾಗಮಂಡಲ, ನಾಪೊಕ್ಲು ಮತ್ತು ಸಂಪಾಜೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪಡ್ಕಣಕ್. %90 ರಿಯಾಯಿತಿಯಲ್ಲಿ ತುಂತುರು ನೀರಾವರಿ ಘಟಕ ಹಂಚುವ ಕಾರ್ಯಕ್ರಮ ಇದ್ದು ರೈತರ ಅರ್ಜಿ ಹಕ್ಕುತ್ತ ಮಡಿಕೇರಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. கைஞ்ச பதினாலுங்க மரணப்பட்ட ஹமியால கிராம பொன்னச்சட்டிர ஈரப்பா ஐண்டா பொண்ணு சோந்தம்மா பொல்லு ஐண்டா மாதக்காரியா இதே இருபத்தி ஒன்பது அங்கு பொல்லியாச்ச ஐண்டா சொந்த மண்ணில நடப்பா ஒக்கக்கார ஊருக்கார பிந்து செங்காத்தியெல்லாம் இதனை ஆஹ்வானம் தெரிஞ்சிட்டு வரணுந்து ஐண்டா மக்கா மைமக்கா கருமக்கா பின்னா சம்சாரக்கார கட்டணித்து லேட்டஸ்ட் பர்னிச்சர் அனிவர்சரி மெகா ஆஃபர் த்ரீ டோர் வால்ட்ரோப் 8,650 ரூபாய்க்கு டைனிங் டேபிள் வித் 6 சேர்ஸ் 19,800 ரூபாய்க்கு கார்னர் சோஃபா செட் 16,400 ரூபாய்க்கு இன்னும் ஹலவு ஆகர்ஷக டிஸ்கவுண்ட் ஆஃபர்களுக்காக பண்ணி லேட்டஸ்ட் பர்னிச்சர் ஹளை தாலுக் ரோட் நாப்பகுரு அண்ட் ஆல்சோ அட் மூர்நாட் அண்ட் சம்பியா ಹೈಟೆಕ್ ಫರ್ನಿಚರ್ ನಲ್ಲಿ ದೀಪಾವಳಿ ಕೊಡುಗೆ ಸೋಫಾ ಸೆಟ್ ಕಾರ್ನರ್ ವಿತ್ ಟೀಪಾಯ್ 19,500 ರೂಪಾಯಿಗೆ ಟೂ ಡೋರ್ ವಾರ್ಡ್ರೋಬ್ 7,500 ರೂಪಾಯಿಗೆ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು ಸ್ಕೈ ಗೋಲ್ಡ್ ನಿಂದ ವಿವಾಹ ಆಭರಣ ಖರೀದಿ ಮಾಡುವವರ ಪೈಕಿ ಆಯ್ದ 10 ದಂಪತಿಗಳಿಗೆ ದುಬೈಗೆ ಹನಿಮೂನ್ ಟ್ರಿಪ್ ಸಂಪೂರ್ಣ ಉಚಿತ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ ವಿರಾಜಪೇಟೆ ಅತ್ಯುತ್ತಮ ಕ್ವಾಲಿಟಿ ಅತಿ ಕಡಿಮೆ ಬೆಲೆ ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್ ಸೆರೆನಿಟಿ ಹಾಲ್ ಸಮೀಪ ವಿರಾಜಪೇಟೆ ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್ ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ ಹಾಗೂ ಪಂಚಾಯತ್ ಕಾಂಪ್ಲೆಕ್ಸ್ ಪೊನ್ನಂಪೇಟೆ ಸಂಪರ್ಕಿಸಿ 9148167725 ಟಾಪ್ಕೋ ಜಮ್ಜಮ್ನ ವಾರ್ಷಿಕೋತ್ಸವದ ಸಂಭ್ರಮ ಇದೇ ಅಕ್ಟೋಬರ್ 15ರಿಂದ ನವೆಂಬರ್ 15ರವರೆಗೆ ಪ್ರತಿ ಖರೀದಿಗೂ ಆಕರ್ಷಕ ಉಡುಗೊರೆ ಅಲ್ಲದೆ ಲಕ್ಕಿ ಡಿಪ್ ಮೂಲಕ ಆಯ್ಕೆಯಾದವರಿಗೆ ಪ್ರತಿ ವಾರ ಫಸ್ಟ್ ಅಂಡ್ ಸೆಕೆಂಡ್ ಬಂಪರ್ ಪ್ರೈಸ್ ಟಾಪ್ಕೋ ಜಮ್ಜಮ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ ಶ್ರೀ ಗಣಪತಿ ದೇವಸ್ಥಾನ ಸೇವಾ ಸಮಿತಿ ಮರಗೋಡು ಇದರ ವತಿಯಿಂದ ವರ್ಷಂ ಪ್ರತಿ ನಡೆಸಿಕೊಂಡು ಬರುತ್ತಿರುವ 25ನೇ ವರ್ಷದ ಪೂಜಾ ಕಾರ್ಯಕ್ರಮ ಇದೇ ನವೆಂಬರ್ 1ರಂದು ಸೋಮವಾರ ನಡೆಯಲಿದೆ ಅಂದು ಬೆಳಿಗ್ಗೆ 6:30 ಗಣಪತಿ ಹೋಮ 8 ನಿತ್ಯ ಪೂಜೆ 10 ಕಲಶಾಭಿಷೇಕ 11 ಗಂಧಾಲಂಕಾರ ಪೂಜೆ ಮಹಾಪೂಜೆ ಮಧ್ಯಾಹ್ನ 1 ಅನ್ನದಾನ ನಡೆಯಲಿದೆ ಭಕ್ತಾದಿಗಳೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ ಮುಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಬಂಪರ್ ಕೊಡುಗೆಗಳು ವುಡನ್ ಕಾರ್ನರ್ ಸೋಫಾ ಸೆಟ್ ತೆಗೆದುಕೊಂಡಲ್ಲಿ 1 ಸ್ಟ್ಯಾಂಡ್ ಫ್ರೀ 1 ಡಬಲ್ ಬೆಡ್ಗೆ 1 ಡಬಲ್ ಬೆಡ್ ಫ್ರೀ ಯಾವುದೇ ಖರೀದಿಗೂ ಸ್ಪೆಷಲ್ ಡಿಸ್ಕೌಂಟ್ಗಳು 50% ಟ್ರಾನ್ಸ್ಪೋರ್ಟೇಷನ್ ಫ್ರೀ ನಾಸ್ ಫರ್ನಿಚರ್ ಕಾಲೇಜ್ ರೋಡ್ ಐಸಿಐಸಿಐ ಬ್ಯಾಂಕ್ ಹತ್ತಿರ ಮಡಿಕೇರಿ ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ ದಸರಾ ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು ಅಲ್ಲದೆ 0% ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಚ್ ವ್ಯಾಲಿ ಮಡಿಕೇರಿ ಫೋನ್ 2255571 ವಿರಾಜಪೇಟೆಯ ಪ್ಲಾನೆಟ್ ಫ್ಯಾಷನ್ ನಲ್ಲಿ ಲೂಯಿಸ್ ಫಿಲಿಪ್ ವ್ಯಾನೋಸನ್ ಅಲೆನ್ ಸೋಲಿ ಬ್ರ್ಯಾಂಡ್ ನ ಪುರುಷರ ಉಡುಪುಗಳು ಲಭ್ಯ ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್ ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್ ದೊಡ್ಡಟ್ಟಿ ಚೌಕಿ ವಿರಾಜಪೇಟ್ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ತರಬೇತಿ ಇದೇ 31ರಿಂದ ಪ್ರತಿ ಭಾನುವಾರ ನಾಪೋಕ್ಲು ಹಳೆ ತಾಲೂಕು ಭಗವತಿ ಕಲ್ಯಾಣ ಮಂಟಪದ ಹತ್ತಿರ ಇರುವ ಮಹಿಳಾ ಸಮಾಜದಲ್ಲಿ ನಡೆಯಲಿದ್ದು ಆಸಕ್ತರು ಸಂಪರ್ಕಿಸಿ ಅಪ್ಪಚ್ಚಿರ ಕವಿತಾ ಪೊನ್ನಪ್ಪ 9880980056 ಮತ್ತೊಮ್ಮೆ 9880980056 ಕಲಾಭಿಮಾನಿಯಲ್ಲುಂಡ್ ಜನಮೆಚ್ಚುಗೆ ಪಡೆದ ಕೊಡವ ಸಿನಿಮಾ ಉಸಾರ್ ಇದಕ್ಕೆ ಹುದಿಕೇರಿ ಕೊಡವ ಸಮಾಜದ್ಲು ನಾಳೆ ಪೋಲಾಕ 11 ಮಜ್ಜನ ದಂಡರ ಪಿಂಜ 6:30 ಪ್ರದರ್ಶನ ಕಂಬ ಎಲ್ಲರೂ ಬಾರಿ ನೋಟಿ ಒತ್ತಾಸೆ ತಾರಿ ಕೊಡವ ಸಿನಿಮಾ ಉಸಾರ್ ನಿಧನ ಸುದ್ದಿ ಬಿಳಗುಂದ ಗ್ರಾಮತ್ರ ಮಾದಪ್ಪಂಡ ಪೌತಿ ಬೋಬೋ ಮಾದಪ್ಪ ಎಂಗಡ ಪೊಣ್ಣು ಪೊನ್ನು ಎಂಗ 92ನೇ ಬೈತಲು ಇಂದು ಮಜ್ಜನ ದಂಡರೆ ಗಂಟೆಗೆ ಮರಣಪಟ್ಟಿತು ಮಾದಪ್ಪಂಡ ಪೊನ್ನು ಎಂಗಡ ತಾಮನೆ ಅಕ್ಕಪ್ಪಂಡ ಇವು ಮೂಕೊಂಡ ವೀಣಂಡ ಅಮ್ಮ ಆಕಿರಿಕಾರೆ ನಾಳೆ ಮಜ್ಜನ ಎಂಗಡ ಸ್ವಗ್ರಹತ್ ನಡ್ಪ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ವಾಸಯಿಂಜ ಬುಟ್ಟಿಯಂಡ ಪೌತಿ ಕುಟ್ಟಪ್ಪ ಎಂಗಡ ಪೊಣ್ಣು ಪಾರ್ವತಿ ದೇವಿ ಎಂಗ ಇಂದು ಮರಣಪಟ್ಟಿತು ಮಂಡೇಪಂಡ ಕುಟ್ಟಣ್ಣ ಎಂಗಡ ಪೆರಿಯಾಕ 96 ಬೈತ್ರ ಬುಟ್ಟಿಯಂಡ ಪಾರ್ವತಿ ದೇವಿ ಎಂಗಡ ತಾಮನೆ ಮಂಡೇಪಂಡ ಆಕಿರಿಕಾರೆ ನಾಳೆ ಪೊಲಕ 9 ಮಡಿಕೇರಿ ಕೊಡೋ ಸಮಾಜ ಕ್ಯಾಕಳುತ್ತು ನಡ್ಪ ಅಂದಗೋವೆ ನಿವಾಸಿ ಪೌತಿ ದಾಸಂಡ ರಾಜ ಗಣೇಶ ಎಂಗಡ ಪೊಣ್ಣು ಕಾವಿರಮ್ಮ ರಾಣಿ ಎಂಗ 66ನೇ ಬೈತಲು ಇಂದು ಪೊಲಕ 12 ಮರಣಪಟ್ಟಿತು ತಾಮನೆ ಗರ್ವಾಲೆ ಓಡಿಯಂಡ ದಾಸಂಡ ಕಾವಿರಮ್ಮ ರಾಣಿ ಎಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 12 ನಡಪ ಪೊನ್ನಪ್ಪಸಂತೆ ಬಿಳೂರು ಗ್ರಾಮಕಾರಳಾನ ಆದಿಂಗಡ ಸುಬ್ಬಯ್ಯ ಚಿಪ್ಪ ಐಂಗಡ ಪೊಣ್ಣು ಸುಮತಿ ಸುಬ್ಬಯ್ಯ ಇಂಗ 67ನೇ ಬಯತಲು ಇಂದು ವೈಪತ್ತು ಮರಣಪಟ್ಟಿತ್ತು. ನಿವೃತ್ತ ಶಿಕ್ಷಕಿ ಆದಿಂಗಡ ಸುಮತಿ ಸುಬ್ಬಯ್ಯ ಐಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 1:30 ಸ್ವಗ್ರಹ ಬಿಳೂರಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಐಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 1:30 ಸ್ವಗ್ರಹ ಬಿಳೂರಲ್ಲಿ ಐಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ 1:30 ಐಂಗಡ ಆಖಿರಿ ಕಾರ್ಯ ಐಂಗಡ